ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಮಲ್ಲಿಗೆ ಬೇಸಾಯ ಕುರಿತು ಭಟ್ಕಳ ಬೆಂಗ್ರೆಯ ನರಸಿಂಹ ಜಟ್ಟು ನಾಯ್ಕ ಹಾಗೂ ಆನಂದ ವೆಂಕಟೇಶ್ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ನರಸಿಂಹ ಜಟ್ಟ ನಾಯ್ಕ ಮೂರ್ಸಿರ ಅಲ್ಲಿ ಮಲ್ಲಿಗೊಂದು ಗಿಡ ಇದೆ, ಒಂದು 30 ಬುಡ ಇದೆ ಒಂದು ಗುಂಟಿಗೆ. ಅದಕ್ಕೆ ನಾವು ಗೊಬ್ಬರ ಬೇಬ್ಮಿಂಡಿ ಎಲ್ಲ ಹಾಕಿದ್ವಿ. 5 ವರ್ಷ ಆಯಿತು ಸರ್ ಮಾಡಿ. ಯಾಕೆ ಮಾಡಿದ್ರಿ? ಅದು ನಮಗೆ ಖಾಲಿ ಇರಬೇಕಲ್ಲ ಸರ್. ಮೊದಲು ಹೋಟ್ಲಲ್ಲಿದ್ದೆ, ಈಗ ಮನೆಯಲ್ಲೇ ಇದ್ದೀನಿ. ಕಾಲೊಂದು ನೋವಾಗಿದ್ದು ಮನೆಯಲ್ಲೇ ಇದ್ದೀನಿ, ಅದನ್ನೇ ಮಾಡ್ಕೊಂತಿದ್ದೀನಿ. ಅದನ್ನ ಕೊಯ್ಕಂತಿ, ಅದನ್ನ ಕಟ್ಕಂತಿ ಮಾರ್ಕೆಟ್ ತಂದು ಕೊಡ್ತೀನಿ. ಇಲ್ಲೇ ಮಾರ್ಕೆಟ್ ಆಗತ್ತೆ. ಹೋಟೆಲ್ನಾಗ ಇದ್ರಿ, ಈಗ ಹೂ ಬೆಳೀತಾ ಇದ್ರಿ, ಅಲ್ಲಿ ಆದಾಯದಲ್ಲಿ ಅಥವಾ ಮಾಡುವ ಖುಷಿಯಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಮಾಡುವ ಖುಷಿಯಲ್ಲೇ ಇದ್ದೀನಿ ಸರ್. ಮತ್ತು ಹಾಕ್ತಾ ಇದ್ದೀನಿ ಮತ್ತೊಂದು ಇದಕ್ಕೆ ಗದ್ದೆಗೆ. ಅದೇ ಭತ್ತ ಬೆಳಿತಿರೋ ಅಷ್ಟೇನು ಭತ್ತ ಈಗ ಅಷ್ಟೇ ಇರೋದ್ರ ಸಲುವಾಗಿ ಮಲ್ಲಿಗೆ ಗಿಡ ಹಾಕೊಂಡು ಮನೆಯಲ್ಲಿದ್ದಾರೆಲ್ಲ ಕೊಯ್ಕೊಂಡು ಇದು ಮಾಡ್ತೀವಿ. ಮಲ್ಲಿಗೆ ಗಿಡ ಬಹಳ ವರ್ಷದಿಂದ ಬೆಳೀತಾ ಇದಾರೆ. ಹೌದು ಸರ್. ನೀವು ಇತ್ತೀಚೆಗೆ ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ. ಒಂದು 5 ವರ್ಷ ಆಯ್ತು ನಾವು ಮಾಡಿ. ಒಂದು 10 ಮೊಳ 15 ಮೊಳ ಹಿಂಗಾಗತ್ತೆ. 10 ಮೊಳ 15 ಮೊಳ ದಿನಾನು ಆಗುತ್ತೆ. ಈಗ ಆಗ್ತಾ ಇದೆ. ಈಗ ಅಂದ್ರೆ ರೇಟು ಕಮ್ಮಿ ಇದೆಯಾ? 12 ರೂಪಾಯಿ 15 ರೂಪಾಯಿ ಇದೆ ಈಗ ರೇಟು. ಅದರಲ್ಲೇ ಇದು ಮಾಡ್ಕೊಂತ ಹೋಗ್ತಾ ಇದ್ವಿ. ನಿಮ್ಮ ಹೆಸರು? ನನ್ನ ಹೆಸರು ಆನಂದ್ ವೆಂಕಟೇಶ್ ನಾಯ್ಕ ಮೂಡ್ಸಿರಲ್ಲಿ. ನಾನು ಕೂಡ ಮಲ್ಲಿಗೆ ಎಲ್ಲ ಬೆಳೀತಾ ಇದ್ದೀನಿ. ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 10 ವರ್ಷ ಆಯಿತು. ಅದರಿಂದ ಪರವಾಗಿಲ್ಲ, ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ. ಇವಾಗ ಒಂದು 50 ಗಿಡ ಇದೆ ನಮ್ಮನೇಲಿ. ಮೊದಲು ಬೇರೆ ಕಡೆ ಹಾಕಿದ್ದೆ, ಅಲ್ಲಿ ಒಂದು 100 ಗಿಡ ಇತ್ತು. ಬಟ್ ಈಗ ಅದು ಅಲ್ಲಿ ತೆಗೆದು ಇವಾಗ ಮನೆ ಹತ್ರನೇ ಸ್ವಲ್ಪ ಹಾಕಿದ್ದೀವಿ. ಒಂದು 50 ಬುಡ ಇದೆ. ಹೂವು ಚೆನ್ನಾಗಿ ಬರುತ್ತೆ. ಇವಾಗ ಅಂದರೆ ಮಳೆಗಾಲ ಅಲ್ಲ, ಸ್ವಲ್ಪ ಕಮ್ಮಿ ಹೂವಾಗೋದು. ಮತ್ತು ಹೂವಿನ ಗಿಡನೂ ಕೂಡ ಸ್ವಲ್ಪ ಮಳೆಗಾಲದಲ್ಲಿ ಕೊಳೆ ರೋಗ ಬರುತ್ತೆ, ಅದಕ್ಕೆ ಔಷಧಿ ಎಲ್ಲ ಹೊಡಿತಾ ಇದ್ದೀವಿ. ಮಲ್ಲಿಗೆ ಹೂ ಬಂದರೆ, ಅದರಲ್ಲಿ ಹೂ ಚೆನ್ನಾಗಿ ಬಂದರೆ ನಮಗೆ ಒಂದು 200 ಮೊಳ ಹಿಂಗೆಲ್ಲ ಹೂಗು ಸಿಗುತ್ತೆ. 150-200 ಮೊಳ ಹೂಗು ಸಿಗುತ್ತೆ. ಆದರೆ ಆವಾಗ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ, 10 ರೂಪಾಯಿ ಒಳಗಡೆನೆ ಇರುತ್ತೆ ರೇಟ್ ಇಲ್ಲದವಾಗ. ರೇಟ್ ಇದ್ದರೆ ಒಂದು ಇವಾಗ ಹಬ್ಬ ಗಿಬ್ಬ ಎಲ್ಲಾದರೂ ಬಂದರೆ 50-60 ರೂಪಾಯಿ ಆಗುತ್ತೆ ಒಂದೊಂದು ಕೈಗೆ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಈಗ ನಾನು ಕೂಡ ಮಲ್ಲಿಗೆ ಅಂದರೆ ನಮ್ಮ ತಾಯಿಯವರು ಕೊಯ್ತಾರೆ, ನನ್ನ ತಮ್ಮ ಹೊರಗಡೆ ಇದ್ದಾನೆ. ನಾನು ಕೂಡ ಗ್ಯಾರೇಜ್ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಇಲ್ಲಿ ಹೂವೆಲ್ಲ ಕೊಯ್ಕೊಟ್ಟು ಹೋಗ್ತೀನಿ. ಆಮೇಲೆ ತಗೊಳ್ಳಿಕ್ಕೆ ಒಬ್ರು ಬರ್ತಾರೆ, ಒಂದು ಗಂಟೆ ಸುಮಾರಿಗೆ ಹಿಂಗೆ ಬಂದು ಹೂ ತಗೊಂಡು ಕಲೆಕ್ಷನ್ ಮಾಡಲಿಕ್ಕೆ ಬರ್ತಾರೆ. ಎಷ್ಟು ಜನ ಕಟಾವ್ ಮಾಡ್ತೀರಿ? ನಾನು, ಅಮ್ಮ ಮತ್ತು ನನ್ನ ತಮ್ಮ ಇದ್ದಾವೆ, ಇವಾಗ ಹೊರಗಡೆ ಇದ್ದಾನೆ. ಮತ್ತು ನನ್ನ ಚಿಕ್ಕಪ್ಪನ ಮಕ್ಕಳು 8 ಜನ ಇದ್ದಾರೆ, ಅವ್ರು ಬರ್ತಾರೆ. ಕೊಯ್ಲಿಕ್ಕೆ ನಾವೇ ಕೊಯ್ಯೋದು. ಎಷ್ಟು ತಾಸಾಗುತ್ತೆ? ಬೆಳಿಗ್ಗೆನೆ ಹೋಗಿ ಕೊಯ್ತೀವಿ, 6:30-7 ಗಂಟೆ ಆಗುತ್ತೆ. ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ, ಗಿಡನೂ ಕೂಡ ಸ್ವಲ್ಪ ಹಾಳಾಗಿರುತ್ತೆ. ಕರೆಕ್ಟಾಗಿ ಅದಕ್ಕೆ ಔಷಧಿ ಹೊಡೆದು ಬೇವಿನಿಂಡಿ. ಈಗ ಉಪ್ಪು ಸುಪ್ಪಲ್ಲೆಲ್ಲ ಹಾಕ್ಲಿಕ್ಕಾಗಲ್ಲ, ಇವಾಗ ಸುಪ್ಪಲ್ಲಿ ಹಾಕಿದರೆ ಕೊಳೆ ರೋಗ ಬರುತ್ತೆ, ನೀರಿನ ಅಂಶ ಜಾಸ್ತಿ ಇರುತ್ತಲ್ವಾ. ಇವಾಗ ಅದನ್ನು ಹಾಕಿದ್ರೆ ಕೊಳೆ ಬಂದು ಹೂವಿನ ಗಿಡ ಸತ್ತೋಗುತ್ತೆ. ಮತ್ತೆ ಏನು ಮಾಡ್ತೀರಿ ಕೊಳೆ ರೋಗಕ್ಕೆ? ಏನು ಮಾಡ್ತೀರಿ ಕೊಳೆ ರೋಗಕ್ಕೆ? ಔಷಧಿ ಕೊಡ್ತಾರೆ, ಔಷಧ ಅಂಗಡಿ ಇದೆಯಲ್ವಾ, ಔಷಧಿ ಹೊಡಿತೀವಿ ಮೇಲೆ. ಅಂದರೆ ಅದಕ್ಕೆ ಚಿಗುರು ಮದ್ದು ಅಂತ ಬರುತ್ತೆ, ಟಾನಿಕ್ ಟಾನಿಕ್ ಹೊಡಿತೀವಿ. ಮತ್ತು ಅದ್ರ ಮೇಲೆ ಹುಳ ಎಲ್ಲ ಕುತ್ಕೊಳ್ಳುತ್ತೆ. ಈಗ ಮೊಗ್ಗು ದೊಡ್ಡಾಗಲಿಕ್ಕೆ ಚಿಗುರು ಮದ್ದು ಹೊಡಿತೀವಿ, ಅದಕ್ಕೆ ಚಿಕ್ಕದು ಆಗಿರುತ್ತಲ್ಲ, ಹುಳ ತಿಂದಿರುತ್ತಲ್ಲ, ಅದಕ್ಕೆ ಹುಳಿನ ಮದ್ದು ಸಿಗುತ್ತೆ, ಅದನ್ನು ಹಾಕ್ತೀವಿ. ಮತ್ತು ನುಸಿ ರೋಗ ಎಲ್ಲ ಬಂದರೆ ಪ್ಯಾಕೆಟ್ ಇರುತ್ತೆ, ಅದನ್ನೆಲ್ಲ ಹಾಕಿ ಒಂದ್ಸಲ ಹೊಡಿತೀವಿ. ಚಿಗುರು ಮದ್ದು ಹೊಡಿಕ್ಕಿಂತ ಮುಂಚೆ ನಾವು ಹುಳಿನ ಮದ್ದು ಹೊಡಿಬೇಕು. ಅದು ಹೊಡೆದು ಒಂದ್ ಎರಡು ದಿನ ಆದ್ರ ಮೇಲೆ ಚಿಗುರು ಮದ್ದು ಹೊಡಿತೀವಿ. ಔಷಧ ಸಪರೇಟ್ ಇರುತ್ತಾ? ಸಪರೇಟ್ ಸಪರೇಟ್ ಇರುತ್ತೆ, ಅದು ಚಿಗುರು ಮದ್ದು ಸಪರೇಟ್ ಇರುತ್ತೆ, ಮತ್ತೆ ಹುಳಿನ ಮದ್ದು ಸಪರೇಟ್ ಇರುತ್ತೆ, ಮತ್ತೆ ನುಸಿ ರೋಗದ್ದು ಸೊಳ್ಳೆ ಬರುತ್ತಲ್ಲ ಅದಕ್ಕೂ ಕೂಡ ಸಪರೇಟ್ ಪ್ಯಾಕೆಟ್ ಇರುತ್ತೆ. ಅಂಗಡಿ ಒಳಗೆ ತರಬೇಕು? ಅಂಗಡಿ ಒಳಗೆ ತರ್ತೀವಿ. ಒಂದು ಕ್ಯಾನ್ ಇದೆ ನಮ್ದು, 16 ಲೀಟರ್ ಕ್ಯಾನ್ ಬರುತ್ತೆ, ಅದಕ್ಕೆ ಒಂದ್ ಎರಡು ಮುಚ್ಚಳ ಹಾಕ್ತಿವಿ. ಎರಡು ಮುಚ್ಚಳ ಮದ್ದು ಹಾಕ್ಬಿಟ್ಟು ಆಮೇಲೆ ಫುಲ್ ಅದರಲ್ಲಿ ನೀರು ಹಾಕ್ತಿವಿ. ನೀರು ಹಾಕಿ ನಾವು ಪಂಪ್ ಮಾಡಿ ಅದಕ್ಕೆ ಹಾಕ್ತೀವಿ. ಒಂದ್ ಸರಿ ನಾವು ನಾಟಿ ಮಾಡಿದ್ರೆ ಆ ಗಿಡ ಎಷ್ಟು ವರ್ಷ ಬರುತ್ತೆ? ಸರ್ ಕೊಳೆ ರೋಗ ಏನು ಬರ್ಲಿಲ್ಲ, ಅದಕ್ಕೆ ಮೊದಲು ಔಷಧ ಎಲ್ಲ ಕರೆಕ್ಟ್ ಆಗಿ ಹೊಡೆಯುತ್ತಿದ್ರೆ ಏನ್ ತೊಂದ್ರೆ ಇಲ್ಲ. ನಮ್ಮ ಅಂದ್ರೆ ಬೇರೆ ಅದು ಹಾಕ್ತಾ ಇರ್ತೀವಲ್ಲ, ಅದ್ರ ಪಕ್ಕದಲ್ಲಿ ಅದು ಸುತ್ತೋಯ್ತು ಅಂದ್ಬಿಟ್ರೆ ಅದು ಬುಡತ್ತಿಗೆ ಹಾಕಿ ಮತ್ತೊಂದಿರ್ತೀವಿ. ಆತರ ಮಾಡ್ತಿರ್ತೀವಿ. ಅಂದ್ರೆ ಸಾಯುದು ಕಡಿಮೆ, ಒಂದ್ಸಲ ಹಾಕಿದ್ರೆ ಒಂದು 10-12 ವರ್ಷ ಬರ್ತಾವ ಗಿಡಗಳು? ಬರುತ್ತೆ ಸರ್, ಒಂದು 12 ಹಿಂಗ್ ಬರುತ್ತೆ ಬರುತ್ತೆ. ನಾನೀಗ ಫಸ್ಟ್ ಟೈಮ್ ಹಾಕಿದ್ದಲ್ಲ, ಗಿಡ ಚೆನ್ನಾಗೇ ಇದೆ, ಒಳ್ಳೆ ಹೋಗಿ ಬರ್ತಾ ಇದೆ, ಈಗ ತೊಂದ್ರೆ ಇಲ್ಲ. ಎತ್ತರವಾಗಿ ಬೆಳೆದಿದೆ? ಹಾ, ಎತ್ತರ ಬೆಳೆದಿದೆ, ಅಗ್ಲಾಗಿದೆ. ಅದನ್ನ ವರ್ಷದಾಗ ಕಟಾವ್ ಮಾಡಿದ ಮೇಲೆ ಅಥವಾ ಇಂಥ ಸೀಸನ್ ಒಳಗೆ ಹಿಂಗನ್ ಕಟ್ ಮಾಡ್ಬೇಕು, ಅದು ತೊಂಗೆ ಜಾಸ್ತಿ ಬರ್ತದೆ, ಅದನ್ನ ಕಟ್ ಮಾಡಿ ಮತ್ತೆ ಅದನ್ನ ಗಿಡ ಮಾಡಿ ಮತ್ತೆ ಇಡ್ತೀವಿ. ಅದನ್ನೇ ಇದ್ರಲ್ಲಿ ಹಾಕಿ ಮಣ್ಣು ಮೀನೆಲ್ಲ ಹಾಕಿ ಇಡ್ತೇವೆ, ಗೊಬ್ಬರ ಹಾಕಿ. ಗೊಬ್ಬರ ಅಂದ್ರೆ ಇದು ನಮ್ದು ಗಂಟೆ ಗೊಬ್ಬರ ಇರತ್ತಲ್ಲ, ಅದು ಪುಳಿ ತೆಗ್ದು ಬುಡ್ದಲ್ಲಿ ಹಾಕಿ ಇದು ಮಾಡ್ತೀವಿ. ಅದೇ ಚಿಗಿರುತ್ತೆ, ಅದೇ ಚಿಗಿರುತ್ತೆ, ಮತ್ತೆ ಅದನ್ನ ಹಚ್ಚಬಹುದು, ಅದನ್ನ ಹಚ್ಚುತ್ತೆ, ಅದನ್ನ ತಗೊಂಡ ತೆಗ್ದು ಇದು ಮಾಡ್ತೀವಿ. ಮಳೆಗಾಲದಲ್ಲಿ ಮಾತ್ರ ಅದನ್ನ ಹೊಡೆದಾಕ್ಬಿಡ್ತೀವಿ, ಕಟ್ಟೆ ಕಟ್ಟಿರ್ತೀವಲ್ಲ ಅದನ್ನ ಹೊಡೆದಾಕ್ತೀವಿ. ಮತ್ತೆ ಈ ರೀತಿ ಬೆಳವಣಿಗೆ ಹಂತದೊಳಗೆ ನಾವು ಅನೇಕ ರೀತಿಯ ಅದು ಕಾಳಜಿ ಅದನ್ನೆಲ್ಲ ಮಾಡ್ಬೇಕು. ನೀರು ಕೂಡ ಜಾಸ್ತಿ ಆಗ್ಬಾರ್ದು, ಕಡಿಮೆ ಆಗ್ಬಾರ್ದು, ಹಂಗೆ ಇರುತ್ತೆ. ಹೌದೌದು, ಬೇಸಿಗೆಯಲ್ಲಿ ನಾವು ನೀರು ಸ್ವಲ್ಪ ಕಮ್ಮಿ ಸಿಗತ್ತಲ್ವ ನಮ್ಗೆ, ಈ ಮಳೆಗಾಲ ಮುಗ್ದ ಮೇಲೆ ನಾವು ಅದಕ್ಕೆ ನೀರು ಹಾಕ್ಬೇಕು, ನೀರು ಕುಡಿಸ್ಬೇಕು. ಮಳೆಗಾಲ ಮುಗ್ದಿರುತ್ತೆ, ಆ ಟೈಮಲ್ಲಿ ನಾವು ಅದಕ್ಕೆ ಒಂದು ಕಟ್ಟೆ ಕಟ್ತೀವಿ. ಹೂವಿನ ಗಿಡಕ್ಕೆ ಒಂದೊಂದು ಪ್ರತಿ ಒಂದು ಗಿಡಕ್ಕೂ ಕೂಡ ಕಟ್ಟೆ ಕಟ್ತೀವಿ, ಕಟ್ಟೆ ಕಟ್ಟಿ ಅದಕ್ಕೆ ನೀರು ಹಾಕ್ತೀವಿ. ಮಳೆಗಾಲ ಬಂದಾವಾಗ ಕಟ್ಟೆ ಹೊಡಿತೀವಿ, ಅದು ಹೊಡೆದ್ರಿಲ್ಲ ಅಂದರೆ ನೀರು ಫುಲ್ ಆಗಿಬಿಡುತ್ತೆ, ಅದರಲ್ಲಿ ಕೊಳೆ ರೋಗ ಬಂದ್ಬಿಡುತ್ತೆ. ಮತ್ತೆ ಮಲ್ಲಿಗೆ ಅದು ಉದ್ದ ಕೊಡಿ ಬಂದಾವಾಗ ನಾವು ಅದನ್ನು ಕಟ್ ಮಾಡ್ತೀವಿ, ಅದರಲ್ಲೇ ಮತ್ತೆ ಮೊಳಕೆ ಬರುತ್ತೆ. ಉದ್ದ ಬಿಟ್ಟಾವಾಗ ಅದರಲ್ಲಿ ನಮಗೆ ಇಲ್ಲಿ ಹೂ ಕಟ್ಟಲ್ಲ, ಕೊಳೆ ರೋಗ ಬರುತ್ತೆ. ಕೊಳೆ ರೋಗ ಬಂದ ತಕ್ಷಣ ಅದಕ್ಕೆ ನಾವು ಔಷಧ ಫುಲ್ ಹೊಡಿಬೇಕು, ಕೊಳೆ ರೋಗದ ಔಷಧಿ ಹೊಡಿಬೇಕು. ಹುಳಿನ ಮದ್ದು ಇರುತ್ತೆ, ಹುಳಿನ ಮದ್ದು ಹಾಕ್ತೀವಿ. ಅದಾದ್ಮೇಲೆ ನಾವು ಒಂದು ಎರಡು ದಿನ ಬಿಟ್ಟು ಚಿಗುರು ಮದ್ದು ಹೊಡಿತೀವಿ. ಇವಾಗ ಮಳೆ ಅಂದ್ರೆ ಕೊಳೆ ಹೂ ಬಂದು ಎಲೆನ ನಾವು ತಗೊಂಡು ಹೋಗ್ತೀವಿ ಮಾರ್ಕೆಟ್ಗೆ, ಅವ್ರು ಔಷಧದ ಅಂಗಡಿಗೆ ತಗೊಂಡು ಹೋಗ್ತೀವಿ. ಆ ಎಲೆ ತಕ್ಕಂತೆ ನಾವು ಔಷಧ ತಗೊಂಡು ಬರ್ತೀವಿ. ಅದಕ್ಕೆ ಪ್ಯಾಕೆಟ್ ಅಲ್ಲಿ ಪೌಡ್ರು ಕೊಡ್ತಾರೆ, ಆ ಪೌಡ್ರು ಹಾಕಿ ಒಂದು 4 ಭಾಗ ಮಾಡಿಬಿಟ್ಟು ಅದನ್ನ ನೀರಿಗೆ ಹಾಕಿ ಹೊಡಿಬೇಕು ನಾವು ಅದರಲ್ಲಿ. ಆವಾಗ ನಮ್ಗೆ ಹೂ ಕಮ್ಮಿ ಇರುತ್ತೆ, ಹೂ ಇರುವುದಿಲ್ಲ ಆ ಟೈಮಲ್ಲಿ, ಎಲ್ಲ ಗಿಡ ಎಲ್ಲ ಎಲೆ ಎಲ್ಲ ಬಾಡೋಗಿರುತ್ತೆ, ಮತ್ತೆ ದಂಟೆಲ್ಲ ಒಂಥರ ಕೊಳೆ ಬಂದಿರುತ್ತೆ, ಅದರಲ್ಲಿ ಹೂವಿನ ಮಿಟ್ಟಿ ಕಚ್ಚುದಿಲ್ಲ. ಅವಾಗ ಈ ತರ ಆಗುತ್ತೆ. ಟ್ರೈಕೋಡರ್ಮ ಟ್ರೈಕೋಡರ್ಮ ಇವನ್ನೆಲ್ಲಾನು ಹಾಕ್ತಾರೆ, ಅದರ ಜೈವಿಕ ಪೀಡೆ ನಾಶಕಗಳು. ಹೌದು, ಅವನ್ನೆಲ್ಲ ಮಾಡ್ತಾರೆ. ಅದನ್ನ ನಾವು ಜಾಸ್ತಿ ಮಾಡಕ್ಕೆಲ್ಲ ಹೋಗಲ್ಲ. ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅವ್ರೇನು ಅದ್ರಲ್ಲೆಲ್ಲ ನಾವಿನ್ನು ಹೋಗಿಲ್ಲ, ನಾನಿನ್ನು ತಗೊಂಡಿಲ್ಲ. ನಾನು ಜಾಸ್ತಿ ಮನೆಯದೆ ಗೊಬ್ಬರ, ಅದಕ್ಕೆ ಒಂದು ಸಗಣಿ ಇದ್ದು ಇರೋದು, ಅದಕ್ಕೆ ಅದನ್ನ ಹಾಕ್ಬಿಟ್ಟು ಕೊಳಸು ಹಾಕ್ತೀನಿ. ಅದಕ್ಕೆ ಎರಡು ಸ್ವಲ್ಪ ಉಪ್ಪು ಹಾಕಿ ಅದನ್ನೆಲ್ಲ ಹಾಕಿ ಕೊಳಸು ಹಾಕ್ತೀನಿ. ಆಮೇಲೆ ಬೇಬ್ ನಿಂಡಿ ಹಾಕ್ತೀನಿ, ಕೊಳೆ ಅಂದ್ರೆ ಮಣ್ಣಿಗೆ ಎರೆ ಉಳಕ್ಕೆ ಏನಾದ್ರು ಒಳ್ಳೆ ಬರಬಾರ್ದು ಅಂತ ಹೇಳ್ಬಿಟ್ಟು ಬೇಬ್ ನಿಂಡಿ ಹಾಕ್ತೀನಿ. ಈಗ ನೀವು ಹೋಟೆಲ್ ಬಿಟ್ರಿ, ಈಗ ಭಟ್ಕಳ ಮಲ್ಲಿಗೆ ಸಸಿಗಳನ್ನ ಹಾಕಿ ಬೆಳೀತಾ ಇದ್ರಿ ಹೂವನ್ನ, ಮತ್ತೆ ಹೋಟೆಲ್ಗೆ ಹೋಗ್ಬೇಕನ್ಸುತ್ತಾ? ಹೇಗೆ? ಇಲ್ಲ ಸರ್, ನಾನು ಮನೇಲೆ ಇರ್ಬೇಕಂತ ಇದ್ದೀನಿ, ಯಾಕಂದ್ರೆ ನನ್ನ ಕಾಲು ಒಂದು ನೋವಾಗಿದೆ, ಅದ್ರ ಸಲುವಲ್ಲಿ ಮನೇಲೆ ಇರ್ತೀನಿ. ಅದು ನಾನು ಬಿದ್ದಾಗ ಇದಾಗಿತ್ತು, ಮತ್ತೆ ಈ ಹೋಟ್ಲಕ್ಕೆ ಹೋಗಲ್ಲ, ಅದನ್ನೇ ಮಾಡ್ಕೊಂತ ಇರೋದೇ ಒಳ್ಳೆಯದು. ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ತಂಗಿ ಇದ್ದಾರೆ, ಅವರೇ ನಾವೇ ಎಲ್ಲ ಇದು ಮಾಡ್ಕೊಂಡು ಕೊಯ್ಕೊಂಡು. ನೀವಲ್ಲಿ ಏನು ಮಾಡೋ ಕೆಲಸ ಏನು ಮಾಡೋದು ನೀವು ತೋಟದಲ್ಲಿ? ತೋಟದಲ್ಲ, ತೋಟದಲ್ಲಿ ಅಂದ್ರೆ ನಮ್ಗೆ ಅಡಿಕೆ ತೋಟ ಯಾವುದೂ ಇಲ್ಲ ಸರ್, ಅದೇ ಬೆಳವಣಿಗೆನೆ ಮಾಡ್ಕೊಂತಿರೋದು. ಅಂದ್ರೆ ಅದಕ್ಕೆ ನಾವು ಜಡ್ಡೆಲ್ಲ ಕೀಳೋದು, ಅದು ಕ್ಲೀನ್ ಮಾಡೋದು, ಅದೇ ಕೆಲಸ ಮಾಡ್ಕೊಂತಿದ್ರು ಅಷ್ಟೇ, ಬಿಟ್ಟು ಮತ್ತೇನು ಮಾಡಲ್ಲ. ದಿನ ಹೂವು ಕೀಳೋ? ಹಾ, ದಿನ ಹೋಗು ಕೀಳೋದು, ಬೆಳಿಗ್ಗೆ ಇರೋದು. ನೀವು ದಂಡೆ ಕಟ್ತೀರಿ? ಹಾ, ದಂಡೆ ಕಟ್ತೀವಿ, ಕಟ್ಟೆ ಮಾಡಿ ಕಟ್ತೀವಿ ಸರ್. ಬರ್ತದೆ ನಿಮ್ಗೆ? ಹಾ, ಕಟ್ಟೆ ಕಟ್ಟೋದು, ಅದು ಇಷ್ಟು ಕಟ್ಟೆ ಕಟ್ಟರೆ ಆಯ್ತು, ಅದಕ್ಕೆ ಅಗ್ಲ ಮಾಡಿ ಗಿಡ ಎಷ್ಟು ಅಗ್ಲ ಇದೆಯೋ ಅಷ್ಟು ಇದು ಮಾಡಿ ಕಟ್ಟೆ ಕಟ್ಬಿಡೋದು. ಅಲ್ಲ, ಹೂವು ಕಟಾವು ಮಾಡಿದ್ಮೇಲೆ ಅದನ್ನ ದಂಡೆ ಕಟ್ಟಿ ಮಾರಾಟ ಮಾಡೋದು ಅಂತಾರ? ಹಾ, ದಂಡೆ ಕಟ್ತೀವಿ, ನಾವೇ ಕಟ್ತೀವಿ, ನಾನೇ ಕಟ್ತೀನಿ ದಂಡೆ. ನಮ್ಮ ಅಮ್ಮ ಕಟ್ತಾರೆ, ನಮ್ಮ ತಂಗಿ ಎಲ್ಲರೂ ಕಟ್ತಾರೆ. ನಮ್ಮ ತಂದೆ ಮಾತ್ರ ಹೂ ಕಟ್ಟಕ್ಕೆ ಬರೋದಿಲ್ಲ, ಕೇಳ್ತಾರೆ ಹೂವಿನ. ಬೆಳಿಗ್ಗೆ ಎದ್ದು ಏನು ಮಾಡ್ತೀರಿ ನಿಮ್ಮ ತಂದೆಯವರು? ನಮ್ಮ ತಂದೆ ಅಮ್ಮಲ್ಲಿ ಮಾಡ್ತಾರೆ ಸರ್, ಮಿಲ್ಲಲ್ಲಿ. ಹ್ಞೂ, ಭತ್ತದ್ದು ಅಮ್ಮಲ್ಲಿ ಮಾಡ್ತಾರೆ. ಇವಾಗೆಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಇದ್ದಾರೆ, ವಯಸ್ಸಾಯ್ತಲ್ಲ. ಮನೆಗೆ ಆದಾಯ ಈಗ ಆದಾಯ ಅಂದ್ರೆ ಇದೇ ಇದೇ ಮಾಡ್ಕೊಂತಿರೋದು. ಮತ್ ಸ್ವಲ್ಪ ಗದ್ದೆ ಇದೆ, ಗದ್ದೆ ಅಂದ್ರೆ ಭತ್ತ ಬೆಳಿತೀವಿ, ಒಂದೇ ಬೆಳೆ ಬೆಳಿತೀವಿ. ಅದೇ ಭತ್ತ ಮನೆಯಿಂದ ಬರುತ್ತೆ ಬರುತ್ತೆ. ಹೂವು ಈ ಸದ್ಯಕ್ಕೆ ಬದುಕಿನ ಒಂದು ಭಾಗ ಆಗಿದೆ. ಅದೇ ನಿಮ್ಮನ್ನ ಕೈ ಹಿಡ್ದಿದೆ, ಅದರಿಂದ ಮುಂದೆ ನಡ್ಸ್ಕೊಂತ ಹೋಗ್ತಾ ಇರ್ತೀವಿ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಣ ಅನ್ಸುತ್ತ? ಹಾಕ್ಬೇಕನ್ಸ್ತದೆ ಸರ್. ಜಾಗರ ಒಂದ್ ಸ್ವಲ್ಪ ಕಮ್ಮಿ ಇದೆ ನಮ್ಗೆ. ಮನೇನು ಒಂದ್ ಸಣ್ಣ ಮನೆ ಕಟ್ಕೊಂಡಿದ್ದೀವಿ, ಅದ್ರಲ್ಲೇ ಇದ್ ಮಾಡ್ಕೋತೀವಿ ಜೀವನ. ಅಮ್ಮ ಹೂ ಕಟ್ಟಾದ್ರ ಮೇಲೆ ಅವ್ರ ಇವ್ರ ಮನೆಗೆಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ತಂದೆರು ಹಂಗೆ ಯಾರು ಕರೆದಾಗ ಮರನು ಬುಡ ಮಾಡೋದು, ಮರಕ್ಕೆ ಸೊಪ್ಪು ಹಾಕೋದು, ಅದೆಲ್ಲ ಮಾಡ್ತಾರೆ. ಕೂಲಿಗೆ ಅದು ಕೂಡ ಒಂದು ಭಾಗ. ಈಗ ಯಾರ್ದಾದ್ರು ಮದುವೆ ಮನೆ ಬಂದಾಗ ಅವರು ಬನ್ನಿ ಅಂತ ಕರೆದಾಗ ಹೋಗ್ಲೇಬೇಕಾಗತ್ತೆ. ಈ ಪಾತ್ರ ಉಜ್ಜೋದು ಇದು ಮಾಡ್ಕೊಂತೀವಿ, ಜೀವನ ಮಾಡ್ತೀವಿ. ಅದು ಹೋದ್ರೆ ಒಂದು 400-500 ರೂಪಾಯಿ ಸಂಬಳ ಕೊಡ್ತು, ಅದೇ ಒಂದು ಇದಾಗುತ್ತೆ. ಎಲ್ಲ ತಂದ್ಕೊಂಡು ತಿನ್ನೋದೇ, ಯಾವುದು ಮನೇಲಿ ಬೆಳೆಯೋದು ಯಾವುದು ಇಲ್ಲ, ಈ ತರಕಾರಿ ಎಲ್ಲ. ಈಗ ನಿಮಗೆ ಮೊನ್ನೆ ದೊಡ್ಡ ನೆರೆ ಬಂತು, ಭಟ್ಕಳಕ್ಕೆ ಎಂತಾ ಮಳೆ ಬಂದ್ಬಿಟ್ಟು, ಶತಮಾನದ ಮಳೆ ಅಂತ ಹೇಳಿದ್ರು. ಅವಾಗ ನಿಮ್ಗೆ ಭಾಳ ತೊಂದರೆ ಆಯಿತು? ಹೌದು ಸರ್, ಸಿಕ್ಕಾಬಿಟ್ಟೆ. ನಮಗೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಮಳೆ ರಾತ್ರಿ ಬಂದಿತ್ತು. ಅದು ನಮಗೆ ಅಂದರೆ ಡೈಲಿ ಮಳೆ ಬರ್ತಾ ಇರುತ್ತಲ್ವಾ, ಈ ಥರ ನೆರೆ ಹೊರೆ ನಮ್ಗೆ ಯಾವತ್ತು ಈ ಊರಲ್ಲಿ ಆಗಿರಲಿಲ್ಲ. ಅದು ಕೂಡ ರಾತ್ರಿ 3-3:30 ಸುಮಾರಿಗೆ ನೀರು ಎಲ್ಲ ಒಳಗೆ ಬಂದ ಮೇಲೆ ನಮಗೆ ಗೊತ್ತಾಗಿರೋದು. ನಾವು ಮಲಗಿದ್ವಿ, ಮಲಗಿದ್ದು ಬೆನ್ನ ಹತ್ರ ಎಲ್ಲ ನೀರು ಬಂದ ಮೇಲೆ ನಮಗೆ ನೀರು ಬಂದಿದೆ ಅಂತ ಗೊತ್ತು. ಹೊರಗಡೆ ನೋಡಿದರೆ ನೀರು ಫುಲ್ಲು ಒಂದು ಸೊಂಟ ಸರಿ ಮೇಲೆ ಬಂದಿದೆ ನೀರು. ಅಂದರೆ ನಮ್ಮನೆ ಹತ್ರನೇ ಸ್ವಲ್ಪ ಕೆರೆ ಇದೆ, ಆ ಕೆರೆ ನೀರು ಹಳ್ಳದಲ್ಲೇ ಹೋಗೋದು ನೀರು ಸಮುದ್ರಕ್ಕೆ. ಆ ನೀರು ಮೇಲ್ಗಡೆ ಗುಡ್ಡ ಮೇಲೆ ನೀರು ಫುಲ್ ಅದರಲ್ಲೇ ಬಂದಿದೆ. ಅದು ನೀರು ಆ ತರ ಫುಲ್ ಒಳಗಡೆ ಹೋದ ಮೇಲೆ ನಮ್ಗೆ ಬಟ್ಟೆ ಪ್ರತಿಯೊಂದು ಸಾಮಗ್ರಿ ನಮ್ಗೆ ಏನು ಕೈಯಕ್ ಸಿಕ್ಲಿಲ್ಲ. ನಾವು ಬಂದು ಹೊರಗಡೆ ಜೀವನ ತಪ್ಸ್ಕೊ ಬಂದಿದ್ದೆ ಹೆಚ್ಚು, ಯಾಕಂದ್ರೆ 10 ನಿಮಿಷದಲ್ಲಿ ಮನೆ ಬಿದ್ದೋಯ್ತು. ಹೊರಗಡೆ ಬಂದು 3:30-4 ಸುಮಾರಿ ಹೊರಗೆ ಬರ್ತಿದ್ದಾವಾಗ್ಲೇ ಮನೆ ಬಿದ್ದೋಯ್ತು. ಒಂದು ನಿಜ ಹೇಳ್ಬೇಕಂದ್ರೆ ಅವತ್ತು ನಮ್ ಜೀವ ಉಳಿದಿರೋದೇ ಹೆಚ್ಚು. ನಮ್ದೇ ತರ ಒಬ್ರದ್ದು ಮುಟ್ಟಳ್ಳಿಯಲ್ಲೂ ಕೂಡ ಹಾಗೆ ಆಗಿತ್ತು, ಆದ್ರೆ ಅವರು ಜೀವ ಉಳಿಲಿಲ್ಲ, 4 ಜನನು ಸತ್ತು ಹೋಗ್ಬಿಟ್ರು ಮನೆ ಬಿದ್ದು. ನಮ್ದು ಕೂಡ ಹಾಗೆ ಆಯ್ತು, ಆದ್ರೆ ಜೀವ ಉಳಿದಿದೆ ಹೆಚ್ಚು. ನಮ್ಗೆ ಲಾಸ್ ಆಯ್ತು ಮನೆಯಲ್ಲಿ ಪ್ರತಿಯೊಂದು ಪಾತ್ರೆ ಪಗಡೆ ಬಟ್ಟೆ ಗರಿ ನಮ್ದು ಡಾಕ್ಯುಮೆಂಟ್ಸ್ ಮತ್ತೆ ಎಲ್ಲ ಹೋಯ್ತು. ಪ್ರತಿಯೊಂದು ಕೂಡ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಏನೇನು ನಮ್ಗೆ ಏನು ಸಿಕ್ಲಿಲ್ಲ. ನಾವು ಹುಟ್ಟು ಬಟ್ಟೆಲ್ ಹೊರಗೆ ಬಂದಿದೀವಿ ಹೊರತು ಅದರಲ್ಲಿ ಒಂದು ವಸ್ತು ಕೂಡ ನಮ್ದಿಲ್ಲ ತರಲಿಕ್ಕಾಗ್ಲಿಲ್ಲ. ನಾವು ಹೊರಗಡೆ ಬರ್ದೇ ಇದ್ರೆ ಅದು ಮಣ್ಣಿನ ಮನೆ ಬೇರೆ, ನಮ್ದು ಪೂರ್ತಿ ಒಳಗಡೆ ಹೋಗಿ ಕುಸಿದು ಬಿದ್ದೋಯ್ತು. 2 ರೂಮ್ ಫಸ್ಟ್ ಬಿತ್ತು, ನಾವೆಲ್ಲ ಮಲ್ಕೊಂಡಿದ್ವಿ. ಆಮೇಲೆ ಬೆಳಿಗ್ಗೆ ಸುಮಾರು 6 ಗಂಟೆಗೆ ಹೊರಗಡೆ ಜಾವನು ಬಿದ್ದೋಯ್ತು, ಚಾವಡಿ ಎಲ್ಲ ಬಿದ್ದೋಯ್ತು. ಎಲ್ಲಿ ಮಲ್ಕೊಂಡಿದ್ರಿ? ಒಳಗಡೆ ರೂಮ್ ಹತ್ರನೇ ಮಲ್ಕೊಂಡಿದ್ವಿ. ನೀರಿದ್ರು? ನೀರು ಬಂದಿದ್ ಗೊತ್ತಾಗ್ಲಿಲ್ಲ ನಮ್ಗೆ. ಈಗ ಪ್ರತಿ ಸಲನು ಮಳೆಗಾಲದಲ್ಲಿ ನೀರು ಬರುತ್ತೆ, ಆದ್ರೆ ನಾವು ಅದನ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಮಲಗ್ತಾ ಇದ್ವಿ. ಆದ್ರೆ ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ನೀರು. ದೇವರೇ ನಮ್ಮನ್ನ ಬದುಕಿಸಿರೋದು ಅನ್ಸ್ಬೋದು, ಆ ತರ ಆಗಿದೆ ನಮ್ಗೆ. ಪರಿಹಾರ ಏನ್ರಿ ಸಿಕ್ತಾ? ಪರಿಹಾರ ನಮ್ಗೆ ಘೋಷಣೆ ಮಾಡಿದ್ರು, 5 ಲಕ್ಷದ MLA ಅವ್ರದ್ದು ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಡಾಕ್ಯುಮೆಂಟ್ಸ್ ಏನು ನಮ್ಮ ಹತ್ರ ಇರಲಿಲ್ಲ. ಈ ಮೊಬೈಲಲ್ಲಿ ಒಂದು 2 ಫೋಟೋ ಇದ್ರಿಂದ ಅದನ್ನೇ ಜೆರಾಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಈಗ ಬಂದಿದೆ ಎಷ್ಟು, ಒಂದು ಕಂತು 95 ಏನೋ ಬಂದಿದೆ, ಕಡೆಗೆಲ್ಲ ಒಟ್ಟು 4 ಲಕ್ಷ ಏನೋ ಬರುತ್ತಂತೆ. ಎಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ. ಬದುಕನ್ನು ಕಟ್ಕೋಬೇಕು. ಇವಾಗ ನಾವು ನಮ್ಗೆ ಅಲ್ಲಿ ಮನೆ ಇಲ್ಲ. ಈಗ ಮನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಳೆ ಬಿಡ್ತಾ ಇಲ್ಲ. ಈಗ ನಾವು ಪಕ್ಕದ ಮನೆಯಲ್ಲೇ ಇದ್ದೀವಿ. ಈಗ ಅವ್ರ ಮನೆ ಹತ್ರನೇ 15 ದಿನ ಆಯ್ತು ಜೀವನ ಸಾಗಿಸ್ತಾ ಇದ್ದೀವಿ. ಇನ್ನೊಂದು 15 ದಿನ ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಆ ಕಡೆ ಗುಡ್ಸಲು ಮಾಡಿಕೊಂಡು ಈಗ ಸದ್ಯ ಮನೆ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಸರ್. ಮಳೆಗಾಲ ಮುಗಿಬೇಕು. ಅದು ಕಲ್ಲು ಅದು ರೇತಿ ಅದೆಲ್ಲ ತಂದ್ಕೊಂಡು ಹೊತ್ಕೊಂಡೇ ತರಬೇಕು. ನಮ್ಗೆ ರೋಡ್ ಇಲ್ಲ ಅಲ್ಲಿ. ಪ್ರತಿಯೊಂದು ತಲೆ ಮೇಲೆ ಹೊತ್ತೆ ತರಬೇಕು ಜನರನ್ನ, ಒಂದು 4 ಜನ ಹಾಕೊಂಡು. ಸದ್ಯ ಮಳೆಗಾಲ ಮುಗಿದ್ರ ಮೇಲೆನೆ ನಾವು ಮಾಡ್ಬೇಕು. ಈಗ ಸಣ್ಣ ಗುಡ್ಸಲು ಮಾಡ್ಕೊಂಡು ಇನ್ನು ಪಕ್ಕದ ಮನೇಲಿ ಎಷ್ಟು ದಿನ ಇರ್ಲಿಕ್ಕಾಗತ್ತೆ? ಪಕ್ಕದ ಮನೆಯವ್ರಿಗೆ ಏನಾಗ್ಲಿಲ್ಲ? ಇಲ್ಲ, ಅವ್ರ ಮನೇಲೂ ಕೂಡ ನೀರು ಹೋಗ್ತಿತ್ತು, ಆದ್ರೆ ಅಲ್ಲಿ ಗಿಸ್ತು ಏನು ಹಾಳಾಗ್ಲಿಲ್ಲ. ಅವರು ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಲ್ಲೇ ಇದ್ ಮಾಡಿದ್ದಾರೆ. ನಿಮ್ಮ ಮಲ್ಲಿಗೆ ತೋಟ? ಮಲ್ಲಿಗೆ ತೋಟನು ಕೂಡ ಹಾಳಾಯ್ತು ಸುಮಾರು ಎಲ್ಲ. ಈಗ ಮೇಲ್ಗಡೆ ಮಣ್ಣು ಕೆಂಪು ಮಣ್ಣೆಲ್ಲ ಬಂದು ಹೂವಿನ ಗಿಡದ ಮೇಲೆ ಕೂತ್ಕೊಳ್ತು, ಹೂವಿನ ಗಿಡನೇ ಮುಚ್ಚೋಗಿತ್ತು ಪೂರ್ತಿ. ಇವಾಗ ಮತ್ತೆ ಅದನ್ನೆಲ್ಲ ಸರಿ ಮಾಡಿ ಇವಾಗ ಸ್ವಲ್ಪ ಚಿಗುರ್ತಾ ಇದೆ ಹೂವಿನ ಗಿಡ. ಏನ್ ಸರಿ ಮಾಡಿದ್ರಿ? ಅದನ್ನ ಮಣ್ಣು ಮತ್ತೆ ಅದ್ರ ಮೇಲಿರೋ ಕಸ ಗಿಸ ಎಲ್ಲ ತೆಗ್ದೆ ನಾನು ನನ್ನ ತಾಯಿಯವರು ಮತ್ತೆ ನಮ್ಮ ತಮ್ಮ ಎಲ್ಲ ಇದ್ರು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಣ್ಣು ಗಿಣ್ಣೆಲ್ಲ ಹಳೆ ಮಣ್ಣು ಹಾಕಿ ಕೊಚ್ಚು ಮಣ್ಣು ಅಂಟು ಮಣ್ಣೆಲ್ಲ ತೆಗೆದ್ರು. ತೆಗೆದು ಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಬೇಬ್ ನಿಂಡಿ ಹಾಕಿದ್ದೀನಿ. ಮತ್ತೆ ಅದಕ್ಕೆ ಏನು ಇವಾಗ ಹಾಕ್ಲಿಕ್ಕೆ ಆಗಲ್ಲ, ಔಷಧ ಹೊಡೆದಿದ್ದೀನಿ ಅಷ್ಟೇ. ಎಲೆಗಳು ಗ್ರೀನ್ ಆಗಿರ್ಬೇಕು. ಹಾ, ಎಲೆ ಗ್ರೀನ್ ಆಗಿರ್ಬೇಕು. ಅಂದ್ರೆ ಇವಾಗ ಹಳದಿ ಕಲರ್ ಬಂದ್ಬಿಟ್ಟು ಎಲ್ಲ ಒಂಥರ ಚುಕ್ಕೆ ಚುಕ್ಕೆ ಚುಕ್ಕೆ ಆಗ್ಬಿಟ್ಟಿದೆ. ಅದು ರೋಗ ಬಂದಿದೆ ಅದಕ್ಕೀಗ. ಅದಕ್ಕೀಗ ನಾನು 2 ಔಷಧಿ ಹೊಡೆದಿದ್ದೀನಿ. ಇವಾಗ ಸ್ವಲ್ಪ ಚಿಗುರ್ತಾ ಇದೆ ಹೂವಿನ ಗಿಡ. ಮತ್ತೆ ಅದು ಚಿಗುರಬೇಕು, ಹೂ ಕೊಡಬೇಕು. ಚಿಗುರ್ಬೇಕು ಅಂದ್ರೆ ಅದಕ್ಕೆ ಮದ್ದು, ಚಿಗುರು ಮದ್ದು ಹೊಡಿಬೇಕು. ಚಿಗುರು ಮದ್ದು ಈಗ ಒಂದ್ ಎರಡು ಮದ್ದು ಹೊಡೆದಿದ್ದೀನಿ. ಮಳೆಗಾಲದಲ್ಲಿ ಹೊಡ್ಲಿಕ್ಕೆ ಆಗಲ್ಲ, ಮಳೆ ಬಂದ್ರೆ ಅದು ತೊಳೆದು ಹೋಗ್ಬಿಡತ್ತೆ. ಅದಕ್ಕೆ ಒಂದು ಗಮ್ ತರ ಬರ್ತದೆ, ಗಮ್ ಹಾಕಿದ್ರೆ ಒಂದು ತಾಸು ತನಕ ಮಳೆ ಬರದೇ ಇದ್ರೆ ಮತ್ತೇನು ಆಗಲ್ಲ, ಮಳೆ ಬಂದ್ರೂ ತೊಳೆದು ಹೋಗುದಿಲ್ಲ ಅದು. ನಾವು ಜಾಸ್ತಿ ಗಮ್ ಯೂಸ್ ಮಾಡುದಿಲ್ಲ, ಗಿಡಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನ್ಕೊಂಡು ನಾವು ನ್ಯಾಚುರಲ್ ಆಗಿ ಅದನ್ನ ಹೊಡೆದು ಬಿಸಿಲು ಇದ್ದವಾಗ ಒಂದ್ ಎರಡು ತಾಸು ಬಿಸಿಲಿಗೆ ಹೀರ್ಕೊಳ್ಳುತ್ತೆ. ಅದು ನಿಮ್ಮ ಮನೆಗೆ ಬೇರೆ ಆದಾಯದ ಮೂಲ ಏನು? ಗ್ಯಾರೇಜ್ ಇದೆ, ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತೀನಿ, ಅದೇ ನಮ್ಗೆ ಆದಾಯ. ಅದು ಬಿಟ್ರೆ ಹೂವಿನ ಗಿಡ, ಹೂವಿನ ಗಿಡ ಬಿಟ್ರೆ ಗ್ಯಾರೇಜ್ ಕೆಲಸ. ಮತ್ತೆ ನಮ್ಗೆ ತಂದೆಯವರಿಲ್ಲ, ನಾನು ಅಮ್ಮ ತಮ್ಮ ಇಷ್ಟೇ ಜನ ಇರೋದು. ನಿಮ್ದ ಗ್ಯಾರೇಜು ಅಥವಾ ಕೂಲಿ? ನಾನು ನನ್ನ ಒಬ್ರು ನಮ್ಮ ಸ್ನೇಹಿತೆ ಇಬ್ರು ಸೇರ್ಕೊಂಡು ಗ್ಯಾರೇಜ್ ಹಾಕಿದ್ವಿ, ಇಬ್ರು ಪಾರ್ಟ್ನರ್ ಮೇಲೆ ಇದೀವಿ. ಅದು ಚೆನ್ನಾಗಿ ನಡೀತಾ ಇದೆ? ಹಾ, ಅದು ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಅಮ್ಮ ದುಡಿತಾರ? ಅಮ್ಮ ಇಲ್ಲ, ಮನೆ ಹತ್ರನೇ ಇರೋದು. ಮನೆಗೆ ಹೊರಗಡೆ ಮೊದಲು ನಾವು ಚಿಕ್ಕವರಿದ್ದಾವಾಗ ಅವರೇ ನಮ್ಮನ್ನ ಸಾಕಿರೋದು, ಹೊರಗಡೆ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ರು. ಇವಾಗ ನಾವು ದೊಡ್ಡವರಾಗಿದ್ದೀವಲ್ಲ, ಅದಕ್ಕೆ ಹೂವಿನ ಗಿಡ 10 ವರ್ಷ ಆಯ್ತು ನಾವು ಮಾಡಿ ಹೂವಿನ ಗಿಡ. ಅದನ್ನ ಹಾಕಿದ್ಮೇಲೆ ಅವ್ರನ್ನ ಎಲ್ಲೂ ಕೆಲ್ಸಕ್ಕೆ ಕಳಿಸ್ತಿಲ್ಲ ನಾವು, ಅದರಲ್ಲೇ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹೂವಿ ಕಟ್ಟೋದು ಅದನ್ನೇ ಮಾಡ್ತಾರೆ. ಮನೆ ಕೆಲಸ ಒಂದು ಆಕಳು ಇದೆ, ಅದನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಈ ಭಟ್ಕಳ ಹೂವು ನಿಮ್ಮನ್ನ ಬದುಕಿಸ್ತಾ ಇದೆ, ಅದಕ್ಕೆ ಹಿಡಿದು ನಡೆಸ್ತಾ ಇದೆ ಹೂವಿನ ಗಿಡ. ಭಟ್ಕಳದವರಿಗೆ ನಮಗೆ ಹೇಳಬೇಕು ಅಂತ ಹೇಳಿದ್ರೆ, ಮಲ್ಲಿಗೆ ಕೃಷಿಯಿಂದನೇ ನಮಗೆ ಸ್ವಲ್ಪ ಜೀವನ ಕಟ್ಕೊಳ್ಬಹುದು. ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ಅಂದ್ರೆ, ಮಲ್ಲಿಗೆಯಿಂದಾನೇ ಏನಾದ್ರೂ ಹೊಟ್ಟೆ ಪಾಡಿಗೆ ಏನಾದ್ರೂ ಪಾಪ ಅವ್ರಿಗೆ ಕೆಲಸ ಮಾಡದೆ ಇದ್ದವರಿಗೂ ಮಲ್ಲಿಗೆ ಗಿಡ ಅನ್ನೋದಲ್ಲೇ ಇದು ಮಾಡ್ಕೊಂಡಿದ್ದಾರೆ. ಮಲ್ಲಿಗೆ ಇಲ್ಲಿ ಎಷ್ಟು ರೈತರು ಬೆಳೀತಾ ಇದಾರೆ ಮತ್ತೆ ಹೇಗೆ ಅದ್ರ ಮೇಲೆ ಅವಲಂಬ ಆಗಿದ್ದಾರೆ? ಸಾಧಾರಣ ಸರ್ ಒಂದು 20-30 ಜನ ಹಾಕಿದ್ದಾರೆ ಮಲ್ಲಿಗೆ. ಅಂದ್ರೆ ಮನೆಯಲ್ಲಿ ಎದುರುಗಡೆ ಜಾಗ ಇದ್ದಾಗ ಈ ಅಂಗಳ ಅಂತ ಬರುತ್ತೆ, ಅದರಲ್ಲೇ ಒಂದು 20-30 ಜನ ಹಾಕಿದ್ದಾರೆ ಸರ್. ಎಲ್ಲರೂ ಅದೇ ಜೀವನ, ಬೆಳಿಗ್ಗೆ ಎದ್ದಾಗ ಅದನ್ನೇ ನೋಡ್ಕೊಂತ ಅದನ್ನೇ ಮಾಡ್ಕೊಂತ ಇರ್ತಾರೆ. ಈಗ ಯಾರು ವಯಸ್ಸಾದರು ಅಲ್ಲೇ ಇರ್ತರು, ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತ ಇರ್ತರು ಅಲ್ಲಿ. ಊಟ ಗೀಟ ಮಾಡ್ಕೊಂಡು ಇಲ್ಲ ಅಂದ್ರೆ ಊಟ ತಕೊಂಡು ಹೋಗಿ ಕೊಡ್ತಾರೆ, ಅವ್ರು ಮಾಡಿದ್ಲೆ ಅಂತ ಹೇಳಿ ಅದೇ ಮಾಡ್ತಾರೆ ಸರ್. ಮತ್ತೆ ನೀವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅವರ ಒಂದು ಸಲಹೆ ಸೌಲಭ್ಯ ತಗೊಳ್ಳೋದು ಹಂಗ ಮಾಡಲ್ಲ? ನಾವು ಅದಕ್ಕೇನು ಹೋಗಲ್ಲ ಸರ್, ಯಾರು ಕರೆದಾಗ ಮಾತ್ರ ಅವ್ರ ಮನೆಗೂ ಕೂಲಿ ಹೋಗ್ತೀವಿ ಅಷ್ಟೇ. ಈ ಅಡಿಕೆ ಮರ ಹತ್ಲಿಕ್ಕಂತೂ ಆಗಲ್ಲ, ಅಡಿಕೆ ಗಿಡ ತೋಟಕ್ಕೆ ಹೋಗಿ ಮರನ್ ಬಿಡೋ ಮಾಡೋದು ಅದೇ ಕೆಲಸ ಇರುತ್ತೆ ನಮ್ಗೆ. ಒಳ್ಳೇದು, ಇಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕಷ್ಟ ಸುಖ ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಮಲ್ಲಿಗೆ ಬೇಸಾಯ ಈ ಕುರಿತು ಭಟ್ಕಳ ಬೆಂಗ್ರೆಯ ನರಸಿಂಹ ಜಟ್ಟು ನಾಯ್ಕ ಹಾಗೂ ಆನಂದ ವೆಂಕಟೇಶ್ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ಕೇಳಿ ಕೃಷಿ ಮತ್ತು ಮರದ ಕೆತ್ತನೆ ಕೆಲಸ ಮುಂಡುಗೋಡದ ಗಣೇಶ್ ಎಂ ಹೆಗಡೆ ಅವರೊಂದಿಗೆ ಸಂದರ್ಶನ. ಗಣೇಶ್ ಎಂ ಹೆಗಡೆ ಅವರಿದ್ದಾರೆ, ಇವರು ರೈತರು ಪ್ಲಸ್ ಈ ವುಡ್ ಕಾರ್ವಿಂಗ್ ಅಂತೇಳಿ ಏನಂತೀವಿ ಅದನ್ನ ಮಾಡುವಂತವ್ರು. ಅಂದ್ರೆ ನಮ್ಮ ಮನೆಗೆ ಬೇಕಾದಂತ ಸೌಂದರ್ಯ ವರ್ಧಿಸುವಂತ ಕಾರ್ಯಗಳನ್ನ ವುಡ್ ನಲ್ಲಿ ಹೇಗೆ ಮಾಡಬಹುದು ಅದನ್ನೆಲ್ಲ ಕೆಲಸವನ್ನ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಅವರೇ ಮಾಡ್ತಾ ಇದ್ದಾರೆ. ನಮಸ್ಕಾರ ಗಣೇಶ್. ನಮಸ್ಕಾರ. ಒಟ್ಟಾರೆ ನೀವು ಏನೇನು ಕೆಲಸ ಮಾಡ್ತೀರಿ ಹೇಳ್ತೀರಿ? ನಾವು ಹುಟ್ಟ ಕೃಷಿಕರಾಕೊಂಡು ಇದ್ದಿದ್ದೇಯ. ತಂದೆಯವ್ರ ಕಾಲದಲ್ಲಿ ಒಂದು ಯೋಗ್ಯವಾದ ಒಂದು 5-6 ಎಕರೆ ಜಮೀನು ಇದ್ದಿತ್ತು, ಅದರೊಳಗೆ ಒಂದ್ ಸ್ವಲ್ಪ ಅಡಿಕೆ ತೋಟ ಮತ್ತೆ ಗದ್ದೆ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ದು. ನಮ್ದು ಓದು ಬಹಳ ಮುಂದುವರಿಲಿಲ್ಲ, ಪಿ ಯು ಸಿಗೆ ನಾವು ಒಬ್ಬನೇ ಮಗ ಇದ್ದಿದ್ದ ಕಾರಣಕ್ಕೂ ಅಥವಾ ನಾನು ಓದಿದ್ದೆ ಅಷ್ಟು ಇತ್ತು ಗೊತ್ತಿಲ್ಲ. ಮನೆಗೆ ಬಂದ್ವಿ, ಕೃಷಿ ನೋಡ್ಕೊಂಡಿದ್ವಿ. ಆ ಟೈಮ್ನಲ್ಲಿ ನಾವು ಮನೆ ಕಟ್ಸ್ಬೇಕಂತ ಹೇಳಿ ಅನ್ಕೋದ್ವಿ, ಮನೆ ಕಟ್ಸಿದ್ವಿ ಕೂಡ. ಆ ಟೈಮಲ್ಲಿ ಅಡಿಕೆ ರೇಟು ತುಂಬಾ ಇಳಿದೋಯ್ತು, 14,000 ರೂಪಾಯಿ ಚಾಲಿ ರೇಟ್ ಇದ್ದಿದ್ದು 3,000 ರೂಪಾಯಿಗೆ ಬಂದ್ಬಿಡ್ತು. ಆರ್ಥಿಕವಾಗಿ ಸ್ವಲ್ಪ ಸಾಲನ ಮಾಡ್ಕೊಂಡಿದ್ದಕ್ಕೆ ಬಹಳ ಸಮಸ್ಯೆನೂ ಆಯ್ತು. ಯಾವ ವರ್ಷದಲ್ಲಿ ಅದು? ಸಾಮಾನ್ಯ ಒಂದು 20 ವರ್ಷದ ಹಿಂದೆ, ಅಂದ್ರೆ 2000 ಇಸ್ವಿ, 1999 ಅಥವಾ 2000 ಇಸ್ವಿ. ಆ ವೇಳೆಯಲ್ಲಿ ಬೇರೆ ಏನ್ ಮಾಡ್ಬೇಕಂತ ಹೇಳಿ ನಾವು ವಿಚಾರ ಮಾಡಿದಾಗ ಇದು ಇದೇ ನಮಗೆ ಕೈ ಹಿಡಿತದೆ ಅಂತ ಹೇಳಿ ನಿರೀಕ್ಷೆ ಏನಿರಲಿಲ್ಲ. ಆದ್ರೆ ಮನೆಗೆ ಪ್ರಧಾನ ಬಾಗಿಲು ಮಾಡಿಸ್ಲಿಕ್ಕೆ ಅಂತ ಹೇಳಿ ಗುಡಿಗಾರನ ಕರೆಸಿದ್ವಲ್ಲ, ಅವ್ರು ಮಾಡಿದ್ದೆಲ್ಲ ನೋಡ್ಕೊಂಡು ಅದ್ರೊಳಗೆ ಆಸಕ್ತಿನೂ ಇತ್ತು. ನಮ್ಗೆ ಕನ್ನಡ ಶಾಲೆ ಹೋಗ್ಬೇಕಿರೋ ಒಬ್ರು ನಾರಾಯಣ ಭಾಗವತ್ ಅಂತ ಹೇಳಿ ಒಬ್ರು ಟೀಚರ್ ಇದ್ರು, ಅವರು ಆರ್ಟ್ ಅಲ್ಲಿ ಬಹಳ ಒಳ್ಳೆ ನಮ್ಗೆ ಮಾರ್ಗದರ್ಶನ ಮಾಡಿದ್ರು ಆಗಿನ ಕಾಲದಲ್ಲಿ. ಅದನ್ನ ಕಟ್ಟಿಗೆಯಲ್ಲಿ ಪ್ರಯತ್ನ ಮಾಡುವ ಅಂತ ಹೇಳಿ ಶುರು ಮಾಡಿದ್ದು. ಇವತ್ತು ತುಂಬಾ ಕೆಲಸ ಮಾಡಿದ್ದೇವೆ. ಈಗ ಕಾರ್ವಿಂಗ್ ಕೈಲಿಂದ ಮಾಡ್ತೀರಿ? ಹೌದು, ನಾವು ಹ್ಯಾಂಡ್ ವರ್ಕ್, ಈಗ CNC ವರ್ಕ್ ಎಲ್ಲ ಬಂದಿದೆ, ಆದ್ರೆ ನಾವು ಹ್ಯಾಂಡ್ ವರ್ಕೇ ಮಾಡ್ತಾ ಇದ್ದೇವೆ. ಹಂಗಿರೋದಕ್ಕೆ ನಮ್ಗೆ ಬೆಲೆ. ಬೆಂಗಳೂರಿಂದ ಬಹಳ ಹೊರಗಡೆಯಿಂದ ಗೋವಾದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೇವೆ. ಸ್ವರ್ಣವಲಿ ಮಠ, ಇಲ್ಲಿ ರಾಮಚಂದ್ರಪುರ ಮಠ, ಎಲ್ಲ ಸಹ ಇತ್ತ ಸುತ್ತಮುತ್ತಲು ಮಠಗಳಲ್ಲೆಲ್ಲ ಬಹಳ ಕೆಲಸ ಮಾಡಿದ್ದೇವೆ. ಉದ್ದು ಕರ್ವಿಂಗ್ ವರ್ಕ್ ಅನ್ನು ನೀವು ತರಬೇತಿ ಪಡೆದಿದ್ರೆ ಅದಕ್ಕೆ ಇಲ್ಲ, ದೇವರ ಕೃಪೆನೆಯ. ಅದೇ ನಮ್ಮನೆಗೆ ಬಂದು ಗುಡಿಗಾರರು ಮಾಡಿದ್ದನ್ನು ನೋಡಿ, ಅವು ಚಿಕ್ಕವಿದ್ವಲ್ಲ, ಎಷ್ಟು 20 ವರ್ಷನ ಒಳಗೆ ಇದ್ವಿ ನಾವು, 18-19 ವರ್ಷಕ್ಕೆ ಅದರೊಳಗೆ ಆಸಕ್ತಿ ಬಂದು ಶುರು ಮಾಡಿದ್ದು ದೇವ್ರ ಕೃಪೆ. ಮತ್ತೆ ಅದಕ್ಕೆ ನಮ್ಮ ಊರಲ್ಲಿ ಸುತ್ತಮುತ್ತಲವರು ನಮ್ಮನ್ನು ಬೆಳೆಸಿದ್ರು ಅಂತೀನಿ ನಾನು. ಯಾಕೆ ಅಂದ್ರೆ ಫಸ್ಟ್ ಈ ಕೆಲಸ ಮಾಡ್ಬೇಕಾದ್ರೆ ಕೊಡೋರು ಬೇಕು, ಯಾಕೆಂದ್ರೆ ಕಲಿತಾ ಇದ್ದವನಿಗೆ ಕೊಟ್ಟರೆ ಕಟ್ಟಿಗೆ ಹಾಳಾಗ್ಬಿಡ್ತದೆ, ಹಳೆ ಭಯನೇ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ನಮ್ಗೆ ಸುತ್ತಮುತ್ತಲವರು ಇದ್ದವರು, ಏ ಇಲ್ಲಪ್ಪ ನಮ್ಮದು ಮಾಡೋದು ಏನೋ ಆಗ್ಲಿ ಹೇಳಿ ಮಾಡಿಸಿದ್ರು. ಸಹಜವಾಗಿ ಕೆಲಸ ಜಾಸ್ತಿ ಬಂದಾಗ ಅದರೊಳಗೆ ರೂಢಿ ಆಗಿ ಆಗಿ ಇವತ್ತು ಸಾಕಷ್ಟು ಕೆಲಸಗಳನ್ನೆಲ್ಲ ಮಾಡಿದ್ದೇವೆ. ಅಂದ್ರೆ ನೋಡಿ ಕಲ್ತಿದ್ದೆ ನೀವು ಅಲ್ಲ? ಹೌದು, ನೋಡಿ ಕಲ್ತಿದ್ದೆ, ನೋಡಿ ಕಲ್ತು ಪ್ರಯತ್ನ ಮಾಡಿದ್ದು. ಊರವರು ಬೆಳೆಸಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತು ಇಲ್ಲ. ಊರವರು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಜಾಸ್ತಿ ಕೊಟ್ರೆ ಹೇಗೆ? ಹೌದು, ಅವಕಾಶ ಜಾಸ್ತಿ ಕೊಟ್ರು ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಸುತ್ತಮುತ್ತಲು ಮನೆ ಕಟ್ಟವರು, ಕೆಲಸ ಮಾಡಪ್ಪ ನಂದೊಂದು ಪ್ರಧಾನ ಬಾಗಿಲು ಮಾಡು ಅಂತ ಹೇಳಿ ಮಾಡಿಸಿದ್ದಕ್ಕೆ ಈಗ ಎಲ್ಲರೂ ಕೆಲಸ ಕೊಡ್ತಾರೆ. ಈಗ ಕೆಲಸದ ಏನು ಸಮಸ್ಯೆ ಇಲ್ಲ. ಈಗ ಹೊರಗಡೆಯಿಂದ, ಬೆಂಗಳೂರಿಂದ, ಗೋವಾದಿಂದ ಹೊರಗಡೆ ಬಹಳ ಜನ ಬರ್ತಾರೆ. ಎಲ್ಲಿ ಸುತ್ತಮುತ್ತಲು ಕರ್ನಾಟಕದಲ್ಲಿ ಎಲ್ಲ ಬದಿಗೂ ಮಾಡಿದೀವಿ. ಈಗೇನು ಸಮಸ್ಯೆ ಇಲ್ಲ. ಕಲಿಯುವ ಹೊತ್ತಿನಲ್ಲಿ ಊರವರು ಬಹಳ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ವುಡ್ ಕಾರ್ವಿಂಗ್ ನೊಳಗೆ ನಿಮ್ಗೆ ಯಾವ ವುಡ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಆಸಕ್ತಿ? ಅದು ಸಹಜವಾಗಿ ಸಾಗವಾನಿ ಅತಿ ಉತ್ತಮ. ಅದ್ರ ಬಿಟ್ರೆ ಶಿವಣೆಗೆ ವರ್ಕ್ ಮಾಡ್ತೇವೆ, ಅಂದ್ರೆ ಮೂರ್ತಿ ಇದನ್ನೆಲ್ಲ ಮಾಡೋದಾದ್ರೆ ಶಿವಣೆ ಕಟ್ಟಿಗೆಯಿಂದ ಮಾಡ್ತೇವೆ. ಸಿಂಹಾಸನ ಇದೆಲ್ಲ ಮಾಡೋದಿದ್ರು ಸಿಂಹಾಸನ ಇದ್ರು ಶಿವಣೆ ಕಟ್ಟಿಗೆಯಿಂದ ಮಾಡ್ತೇವೆ. ಯಾಕೆ ಸಾಗವಾನಿ ನಿಮ್ಗೆ ಬಹಳ ಇಷ್ಟ? ಸಾಗವಾನಿಗೆ ಬಾಳಿಕೆ ಜಾಸ್ತಿ, ಒಂದ್ಸಲಿ ಮಾಡಿದ್ಮೇಲೆ ಹಾಳಾಗೋದು ಹೇಳೋದು ಇಲ್ಲ. ಮತ್ತೆ ಕೆತ್ತಲಿಕ್ಕೂ ಈಸಿ ಆಗ್ತದೆ, ಮತ್ತೆ ಹೆಚ್ಚಿಗೆ ಕಾಲ ಅದು ಹೊಳಪನ್ನು ಉಳಿಸ್ಕೊಳ್ತದೆ. ಹಂಗಿರೋದಕ್ಕೆ ಅದು ಒಳ್ಳೇದು ಅಂತ ಹೇಳಿ ಭಾವನೆ. ನೀವು ಈ ವುಡ್ಗಳನ್ನು ಬೇರೆ ಬೇರೆ ತರದ, ಬೇರೆ ಬೇರೆ ಗಿಡದ, ಬೇರೆ ಬೇರೆ ತಳಿಯ ವುಡ್ ನೋಡಿದರೆ ಅಲ್ವಾ, ಒಟ್ಟು ಅದು ಹೇಗೆ, ಏನು, ಎಂತು, ಅದ್ರ ಗುಣಮಟ್ಟ, ಅದ್ರ ವಯಸ್ಸು, ಅದು ಎಲ್ಲನೂ ಕೂಡ ನೋಡಿಕೊಂಡಾಗ ಅದಕ್ಕೇನಾದರೂ ನೀವು ತಿಳುವಳಿಕೆ ಹೆಚ್ಚಾಗಿ ಇದು ಹಿಂಗೆ ಇದು ಹಿಂಗೆ ಅಂತ ಹಂಗೇನು ಗೊತ್ತಾಗಿದೆಯಾ? ಹಾಗೇನಿಲ್ಲ, ಸಹಜವಾಗಿ ಹೆಚ್ಚಿಗೆ ವಯಸ್ಸಾದ ಗಿಡ ಅಂದರೆ ಉತ್ತಮ ಇರ್ತದೆ ಅಲ್ಲ ಭಾವನೆ ಇದೆ. ಹಂಗೆ ಅಲ್ಲ, ಅದು ನಾನು ಹೇಳಿದಂಗೆ ಮಧ್ಯ ವಯಸ್ಸಿನಲ್ಲೇ ಗಿಡ ಉತ್ತಮವಾಗಿರ್ತದೆ. ವಯಸ್ಸು ಜಾಸ್ತಿ ಆದ್ಮೇಲೆ ಅದರದ್ದು ಕ್ವಾಲಿಟಿಯನ್ನು ಕಳ್ಕೊಳ್ತದೆ. ಹಲಸು ನೀರು ಏನು ತಾಗಲಿಲ್ಲ ಅಂತಂದ್ರೆ ಉಳ್ಳ ಒಳ್ಳೆನೇ ಇರ್ತದೆ. ಅದು ಎಲ್ಲ ಕ್ಲೈಮೇಟಿಗೂ ಎಲ್ಲ ಇದಕ್ಕೂ ಹೊಂದ್ಕೊಳ್ಳೋದು ಅಂದ್ರೆ ಸಾಗವಾನಿದೆ, ಹಾಗಾಗಿ ಅದಕ್ಕೆ ಅಷ್ಟೊಂದು ದರ. ಹೌದು. ನಿಮ್ಮ ಮನೆಯಲ್ಲಿ ಮತ್ತೆ ಯಾರಿಗಾರು ಕಲಿಸ್ತಾ ಇದ್ದಾರೆ ಅಥವಾ ಬೇರೆದವ್ರಿಗೆ ಕಲಿಸ್ತಾ ಇದ್ರಿ? ಇಲ್ಲ, ಕಲಿಸೋದು ಅಂದ್ರೆ ಏನಾಗಿದೆ, ನಾವು ಮನೆಯಲ್ಲಿ ಬಹಳಷ್ಟು ಜನ ಇದ್ದವರಲ್ಲ, ನಾನು ಒಬ್ಬನೇ ಮಗ. ಇಷ್ಟು ಕೆಲಸವನ್ನು ಮಾಡಿಕೊಂಡು ಕೃಷಿ ಮಾಡಿಕೊಂಡು ಅದ್ರ ಜೊತೆಗೆ ನೆಮ್ಮದಿಗೆ ಜಾಸ್ತಿ ಆದ್ಯತೆ ಕೊಟ್ಕೊಂಡಿದ್ದೇವೆ. ಹಣದ ಸಂಪಾದನೆಗಿಂತ ಹಣ ಬಂದಿದೆ, ಹೆಸರು ಬಂದಿದೆ, ಎಲ್ಲ ಬಂದಿದೆ, ಆದ್ರೆ ಇಷ್ಟೇ ಮಾಡಿಕೊಂಡು ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತ ಮಷಿನರಿ ಏನೇನು? ಮಷಿನರಿ ಅಂದ್ರೆ ರೋಟರ್ ಮಷಿನ್ ಅಂತ ಹೇಳಿ ಬರ್ತದೆ, ಈ ವುಡ್ ಕಾರ್ವಿಂಗ್ ಸ್ಪೆಷಲ್ ಆಗಿ ಅದ್ರ ಬರ್ತದೆ. ಬಾಕಿ ಎಲ್ಲ ಹ್ಯಾಂಡ್ ಚಾಣಗಳೇ ಇರ್ತವೆ, ಈ ಉಳಿ ಅಂತ ಹೇಳ್ತಾರೆ, ಚಾಣ ಅಂತ ಹೇಳ್ತೇವೆ ನಾವು, ಅದರಲ್ಲೇ ಬಳಸ್ಕೊಂಡು ಕೆಲಸ ಮಾಡ್ತೇವೆ. ಸಾದಾ ನಾರ್ಮಲ್ ಆಗಿ ಡ್ರಿಲ್ಲು ಅದೆಲ್ಲ ಇರ್ತದೆ. ಈಗ ಪಾಲಿಶ್ ಮಷಿನ್ ಇದೆಲ್ಲ ಬಂದಿದೆ, ಸ್ಪ್ರೇ ಮಾಡ್ತೇವೆ, ಬಂದಿದೆ ಅದ್ರ ಮಾಡಿಕೊಂಡು ಮಾಡ್ತೇವೆ. ನೀವು ಮಾಡೋದಕ್ಕೂ ಕಂಪ್ಯೂಟರೈಸ್ಡ್ ಕಾರ್ವಿಂಗ್ ವ್ಯತ್ಯಾಸ ಏನು? ಯಾಕೆ ಕೈಯಿಂದ ಮಾಡೋದನ್ನ ಇಷ್ಟಪಡ್ತಾರೆ? ಕೈಯಿಂದ ಮಾಡಿದಷ್ಟು ಕ್ಲೀನು, ಕಂಪ್ಯೂಟರೈಸ್ಡ್ CNC ಮಷಿನ್ ಅಲ್ಲಿ ಬರಲ್ಲ. ನೀವು ದೂರಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದೆ, ನೀವು ಅದ್ರ ಮುಟ್ಟು ನೋಡಬೇಕು. ಮತ್ತೆ ಅದರಲ್ಲಿ ಡೀಪ್ ಅಂತ ಹೇಳಿ ಹೇಳ್ತೇವೆ, ಬಳ್ಳಿ ಎದ್ದು ಬರಬೇಕಂದ್ರೆ ಉಳಿದ ಜಾಗಗಳನ್ನ ಹೆಚ್ಚಿಗೆ ತೋಡು ತೆಗಿಬೇಕು. ಅದು ಆ ಮಷೀನಿಗೆ ಸಾಧ್ಯ ಆಗೋದಿಲ್ಲ. ಅದನ್ನು ಹಂಗೆ ಇರೋ ಕಾರಣಕ್ಕಾಗಿ ಕೈಯನ್ನು, ಮತ್ತೆ CNC ಒಂದೇ ನಮೂನಿ ಮಾಡಬಹುದು, 100 ಪೀಸ್ ಅನ್ನು ಮಾಡಬಹುದು. ನಾವು ಹಾಗಲ್ಲ, ನಿಮಗೊಂದು ನಮೂನಿ ಮಾಡಿಕೊಡ್ತೇವೆ, ನಿಮ್ಮ ಪಕ್ಕದ ಮನೆಯವರಿಗೆ ಬೇರೆ ಡಿಸೈನ್ ಮಾಡಿಕೊಡ್ತೇವೆ, ಅವ್ರ ಪಕ್ಕವರಿಗೆ ಮತ್ತೊಂದು ಡಿಸೈನ್ ಮಾಡ್ತೇವೆ, ಹಾಗಿರೋದು. ನಾವು ಕೈಯಲ್ಲೇ ಡಿಸೈನ್ ಬಿಡಿಸೋದಕ್ಕಾಗಿ ಆ ಅವಕಾಶಗಳು ಇದೆ. ಕಂಪ್ಯೂಟರ್ಲ್ಲಾದ್ರೆ ಹಂಗಲ್ಲ, ಒಂದು ಸಾಫ್ಟ್ವೇರ್ ಇದ್ರೆ ಅದಷ್ಟನ್ನು 10 ಮನೆಯವರು ಕೇಳರು ಅದನ್ನೇ ಮಾಡಿಕೊಡ್ಬೇಕಾಗ್ತದೆ. ಆ ಅನಿವಾರ್ಯತೆ ಇದೆ ಅವರಿಗೆ, ಆ ಅನಿವಾರ್ಯತೆ ಈಗ ಕೈ ಕೆಲಸ ಮಾಡೋರಿಗೆ ಯಾರಿಗೂ ಇರುವುದಿಲ್ಲ. ಆದ್ರೆ ನಿಮಗೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಎಲ್ಲರ ಬೇಡಿಕೆಯನ್ನ ಪೂರೈಸಲಿಕ್ಕೆ ಆಗೋದಿಲ್ಲ. ಎಲ್ಲರ ಬೇಡಿಕೆ ಆಗೋದಿಲ್ಲ, ಅದರೊಳಗೆ ನಮ್ಗೆ ಆಪ್ತರು ಬೇರೆ ಬೇರೆ ಕಾರಣಕ್ಕಾಗಿ ನಮ್ಗೆ ಹೆಚ್ಚಿಗೆ ಇಷ್ಟವಾದ ಕೆಲಸವನ್ನು ಹಿಡ್ಕೊಂಡು ಮಾಡ್ತೇವೆ. ದೊಡ್ಡ ದೊಡ್ಡ ಮನೆ ಅಂತವೆಲ್ಲನೂ, ಮನೆಗೆ ಬೇಕಾದಂತ ಬಾಗ್ಲ, ಕಿಡಕಿ, ದೇವರ ಮನೆ, ಮತ್ತೆ ಶೋ ಕೇಸು, ಇವೆಲ್ಲವನ್ನು ಮಾಡಬೇಕಾದಾಗ ಅಲ್ವಾ, ಅದು ಬಹಳ ಕೆಲಸ ಆಗುತ್ತೆ. ಮನೆ ಕೆಲಸ ಇವಾಗ, ಮತ್ ಬೇರೆದವ್ರ ಕೆಲಸ ಇವಾಗ. ಈಗ ಅದಕ್ಕೆ ನಾವು ಸಿಲೆಕ್ಟೆಡ್ ಈಗ ಸ್ಕಿಲ್ ವರ್ಕ್ ಅಂತ ಹೇಳ್ತೇವಲ್ಲ, ಅಂದ್ರೆ ಎಷ್ಟು ಕಾರ್ವಿಂಗ್ ಇದೆಯೋ ಅಷ್ಟೇ ಕೆಲಸವನ್ನ ಹಿಡ್ಕೊಳ್ತೇವೆ. ಈ ಜೀವನದಲ್ಲಿ ಒಂದು ರಥ ಸಹಿತ ಮಾಡಿದ್ದೇವೆ, ಒಂದು ಬ್ರಾಹ್ಮಣನಾಗಿ ಹುಟ್ಟಿದವ ನಾನು, ಗುಡಿಗಾರನಾಗಿ ಅಲ್ಲ. ಹಾಗಾದ್ರೂ ಈ ಕೆಲಸ ಕಲ್ತ್ಕೊಂಡು ಇಲ್ಲೇ ಅಂಡಿಗೆಗೆ ಕಲ್ಲೇಶ್ವರ ಸ್ವಾಮಿಗಳ ಆಕೃಪ ಅಂದ್ರೆ ಆಶೀರ್ವಾದದಿಂದ ಅದೊಂದು ಅವಕಾಶ ಬಂದಿತ್ತು. ರಥನೂ ಮಾಡಿದ್ದೇವೆ, ಉಳಿದ ಪ್ಲೇನ್ ವರ್ಕ್ ಯಾವುದು ಹಿಡ್ಕೊಳ್ಳೋದಿಲ್ಲ. ಈ ಕಿಡಕಿ ಚೌಕಟ್ಟಾಗ್ಲಿ, ಸದಾ ಬಾಗಿಲನ್ನು ಹಿಡ್ಕೊಳ್ಳೋದಿಲ್ಲ. ಮನೆಯಲ್ಲಿ ಮೇನ್ ಆಗಿ ಫ್ರಂಟ್ ಡೋರ್ ಮತ್ತೆ ಪೂಜಾ ಡೋರ್ ಅನ್ನ ಅದಷ್ಟೇ ಹಿಡ್ಕೊಂಡು ಅದಷ್ಟು ಮಾಡ್ಕೋತ ಹೋಗ್ತೇವೆ. ನಿಮ್ಗೆ ತೃಪ್ತಿ ಕೊಟ್ಟ ಕೆಲಸ ಯಾವ್ದು ಇಷ್ಟು ದಿನ? ತೃಪ್ತಿ ಕೊಟ್ಟ ಕೆಲಸ ಅಂದ್ರೆ ಒಂದು ಅಂಡಿಗೆ ರಥನು ತೃಪ್ತಿ ಇದೆ, ಮತ್ತೆ ಶಿರಸಿಯಲ್ಲಿ ಪಾದುಕಾಶ್ರಮದ ಸಿಂಹಾಸನ ಮಾಡಿದೇವೆ, ಒಂದು ಎರಡು ಮೂರು ಮಾಡಿದೇವೆ, ಅದಕ್ಕೊಂದಕ್ಕೆ ಬೆಳ್ಳಿ ಎಂಬೋಸಿಂಗ್ ಮಾಡಿಸಿದ್ದಾರೆ, ಮತ್ತೆ ಈಗ ವರದಳ್ಳಿದ ಒಂದು ಸಿಂಹಾಸನ ಮಾಡ್ತಾ ಇದ್ದೇನೆ. ಹೀಗೆ ಗುರುಗಳ ಕೆಲಸದ ಮೇಲೆ ಜಾಸ್ತಿ ಪ್ರೀತಿ, ಮತ್ತೆ ಸೊನ್ನೋಲಿ ಮಠದಲ್ಲಿ ಸಾಕಷ್ಟು ಕೆಲಸ ಕೊಟ್ಟಿದ್ದಾರೆ ನನಗೆ, ಅದ್ರ ಆ ಕೆಲಸದಲ್ಲೂ ಬಹಳಷ್ಟು ತೃಪ್ತಿ ಇದೆ. ಈ ಕೆತ್ತನೆ ಮಾಡಬೇಕಾದಾಗ ಹಿಂದಿನ ನಂಬಿಕೆ ಆಗ್ಬೋದು ಅಥವಾ ರಥಗಳಾಗ್ಬೋದು, ಅದ್ರ ಮೇಲೆ ಬೇರೆ ಬೇರೆ ಏನೇನೋ ಇರ್ತಾವ ಈ ಚಿತ್ರಗಳು, ಆ ಚಿತ್ರ ಇಷ್ಟೇ ಇರಬೇಕು, ಈಗ ಆತರ ಇಷ್ಟೇ ಇರಬೇಕು, ಅದೆಲ್ಲ ಹೇಗೆ ಗೊತ್ತಾಗ್ತದೆ? ಅದನ್ನ ತಜ್ಞರ ಹತ್ರ ಕೇಳ್ಕೊಂಡು, ಈಗ ಸಹಜವಾಗಿ ಒಬ್ರು ಮನೆ ಕಟ್ಸಬೇಕಿದ್ರೆ ಅವರು ಒಂದಷ್ಟು ವಿಚಾರ ಮಾಡಿರ್ತಾರೆ ಹೀಗೆ ಮಾಡಬೇಕು ಅಂತ ಹೇಳಿ. ಕೆಲಸ ಮಾಡಿಸಿದವರೇ ನನ್ನ ಗುರು ಆಗಿದ್ರಿಂದ ಅವ್ರು ಕೇಳ್ಕೊಂಡು ಬಂದು ಹೇಳಿದ್ದನ್ನು ನಾನು ಒಂದಷ್ಟು ಅಳವಡಿಸಿಕೊಂಡಿದ್ದೇನೆ. ಅಷ್ಟು ನಂತರ ನಾನು ತಿಳಿದವರು ಅಂತ ಹೇಳಿ ಅನ್ಸ್ಕೊಂಡು ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೆ. ಅಂದ್ರೆ ದೇವರ ಮಂಟಪ ಅಂತವ್ ಮಾಡುವಾಗ ಹೆಚ್ಚು ಕಾಳಜಿ ವಹಿಸಬೇಕಾಗ. ಮೂರ್ತಿ ಕೆಲಸಕ್ಕೆ ಕಾಳಜಿ ಜಾಸ್ತಿ ಬೇಕು, ಯಾಕೆಂದ್ರೆ ಬಳ್ಳಿ ಎಲ್ಲೋ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಏನು ಅನಿಸೋದಿಲ್ಲ. ಒಂದು ಮೂರ್ತಿಗಳು ಮಾಡಿದಾಗ ಅದ್ರದ್ದ ಆಯುಧ ಇವೆಲ್ಲ ನಿಖರವಾಗಿರಬೇಕಾಗ್ತದೆ, ಹಂಗಿರೋದಕ್ಕೆ ಅದಕ್ಕೆ ಲಕ್ಷ್ಯ ಜಾಸ್ತಿ ವಹಿಸಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ನೀವು ಯಾವುದೇ ಒಂದು ಮೂರ್ತಿಯನ್ನ ಕೆತ್ತಬೇಕಂದಾಗ ದೇವ್ರ ಮೂರ್ತಿನೇ ಆಗಲಿ, ಬೇರೆ ಬೇರೆ ಮೂರ್ತಿಯನ್ನ ಕೆತ್ತಿ ಅದಕ್ಕೆ ಬೇಕಾದಂತ ಎಲ್ಲ ಅಲಂಕಾರ ಅದರಲ್ಲೇ ಕೆತ್ತನೆ ಮಾಡೋದು ಅಂತೆಲ್ಲ ಸಾಧ್ಯತೆ ಆಗಿದೆ ನಿಮ್ಗೆಲ್ಲ? ಹೌದು, ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಈಗ ಅದ್ರ ಚಿತ್ರ ಸಿಗ್ತದೆ, ಈಗ ಮೊದಲೇ ಚಿತ್ರ ಸಿಗ್ತದೆ ಕ್ಯಾಲೆಂಡರ್ ರೂಪದಲ್ಲಿ ಇದ್ದಂಗೆ ಆ ಚಿತ್ರ ಸಿಗ್ತದೆ, ಅದ್ರೊಳಗೆ ಗಮನಿಸ್ಕೊಂಡು ಮತ್ತೆ ಈಗಿನ ಟೆಕ್ನಾಲಜಿಯಲ್ಲಿ ನೀವು ಹುಡುಕಿದ್ರೆ ಗೂಗಲ್ ಅಲ್ಲಿ ಹುಡುಕಿದ್ರೆ ಎಲ್ಲಾ ಬಗೆಯ ಚಿತ್ರಗಳು ಸಿಗ್ತವೆ, ಅದರನ್ನೇ ನಾನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕೊಂಡು ಮೂರ್ತಿಯನ್ನು ಮಾಡ್ತೇನೆ. ಕೆಲವೊಂದಷ್ಟು ನಾವು ಬಿಡಿಸ್ಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಕೃಷಿ ಚಟುವಟಿಕೆ ಎಲ್ಲ ಹೇಗೆ? ಕೃಷಿ ಅಂದ್ರೆ ನಾವು ಮುಖ್ಯವಾಗಿ ಅಡಿಕೆಯನ್ನು ಬೆಳಿತೇವೆ, ಅಡಿಕೆ ತೋಟದ ಜೊತೆಗೆ ಈಗೊಂದು ಎರಡು ಮೂರು ವರ್ಷದಿಂದ ಬಾಳೆನೂ ಬೆಳಿತಾ ಇದ್ದೇವೆ. ಸಹಜ ತೋಟ ಅಂದ್ರೆ ನಾವು ಬಹಳ ಹಳೆ ಕಾಲದಿಂದ ಬೆಳೀತಾ ಇದ್ದಕ್ಕೆ ಕಾಳುಮೆಣಸು ಯಾಲಕ್ಕಿ ಮತ್ತೆ ಕೋಕೋನು ಹಾಕಿದ್ದಿದ್ವಿ, ಅದನ್ನೆಲ್ಲ ಜೊತೆ ಜೊತೆಗೆ ಬರ್ತಾ ಇರ್ತದೆ. ನಿಮ್ಗೆ ಇಷ್ಟವಾದದ್ದು ಪ್ರೀತಿಯ ಬೆಳೆ ಯಾವ್ದು? ಪ್ರೀತಿಯ ಬೆಳೆ ಬಾಳೆನೆ ಅಂತ ಹೇಳಿ ಹೇಳ್ತೇನೆ, ಯಾಕೆಂದ್ರೆ ಒಬ್ಬನಿಗೆ ಆಹಾರ ಕೊಡೋದು ಬೇರೆ, ಬರೀ ಹಣಕ್ಕಾಗಿ ಬೆಳೆಯೋದು ಈಗ ಅಡಿಕೆ ಬಾಕಿ ಎಲ್ಲ ಜಾಸ್ತಿ ಹಣದ ಉದ್ದೇಶದಿಂದ ಬೆಳೆಯೋದು, ಇದು ಒಂದು ಹಸದು ಮನುಷ್ಯ ತಿಂತಾನಲ್ಲ ಹೇಳಿ ಬಾಳೆನೆ ಜಾಸ್ತಿ ಪ್ರೀತಿ. ಹಂಗೇಳಿ ಲಾಭದಲ್ಲಿ ಇಲ್ಲ ಬಾಳೆ, ಆದ್ರೆ ತಿಂತಾನಲ್ಲ ಹೇಳೋದೇ ಖುಷಿ, ತಿಂದು ಹೊಟ್ಟೆ ತುಂಬಿಕೊಳ್ತಾನಲ್ಲ ಅದೇ ಖುಷಿ. ನಿಮಗೆ ಆರ್ಥಿಕವಾಗಿ ಕೈ ಹಿಡಿದಂತ ಬೆಳೆ ಅಡಿಕೆ? ಹಾ, ಆರ್ಥಿಕವಾಗಿ ಕೈ ಹಿಡಿದ ಬೆಳೆ ಅಂತಾದ್ರೆ ಅಡಿಕೆ, ಆದ್ರೆ ನನಗೆ ನನ್ನ ಕೆಲಸದಲ್ಲೇ ಹೆಚ್ಚಿಗೆ ಲಾಭದಲ್ಲಿ ಇದ್ದೇನೆ. ನಿಮ್ಗೆ ಅಷ್ಟೆಲ್ಲ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಬೆಳೆ ಏನ್ ಬಯಸುತ್ತೆ ಏನ್ ಇಲ್ಲ, ಅದಕ್ಕೆ ಗೊಬ್ಬರ, ಅದಕ್ಕೆ ನೀರು, ಅದು ಪೋಷಕಾಂಶ ನಿರ್ವಹಣೆ ಕಸ ಅದು ಎಲ್ಲವನ್ನು ಕೂಡ ಇರುತ್ತೆ, ಇದು ನಿತ್ಯ ಇದ್ದೇ ಇರುತ್ತೆ. ಹಾ, ಅದರು ಜಾಸ್ತಿ ನನ್ನ ತಂದೆಯವ್ರೀಗ ಬಹಳ ಮೊದಲಿಂದನೂ ತೋಟ ಬೆಳ್ಕೊಂಡೇ ಇರೋದ್ರಿಂದ ಅದ್ರ ಜ್ಞಾನ ಪೂರ್ವಜರಿಂದನೇ ನನಗೆ ಜಾಸ್ತಿ ಬಂದಿದೆ, ಯಾವ ವೇಳೆಯಲ್ಲಿ ಏನೇನ್ ಮಾಡಬೇಕು ಅಂತ ಹೇಳಿ. ಆದ್ರೆ ಟೈಮ್ ಸಿಗುತ್ತಾ? ಹಾ, ಟೈಮ್ ಸಿಗತ್ತೆ. ಈಗ ಸದ್ಯಕ್ಕೆ ಕೆಲಸಗಾರ ಸಿಗ್ತಾ ಇದಾರೆ, ಈಗ ಸಿಗ್ತಾ ಇರೋದ್ರಿಂದ ಹೇಳಾರು ಮಾಡಿಸಬಹುದು, ಒಳ ಪರಿಸ್ಥಿತಿ ಇದೆ ಸದ್ಯಕ್ಕೆ. ಕೈ ತುಂಬಾ ಕೆಲಸ ನಿಮ್ಗೆ? ಹೌದು, ಕೆಲಸ ಇದೆ, ಕೆಲಸ ಇರೋದ್ರಿಂದನೇ ನೆಮ್ಮದಿಯಿಂದ ಇದ್ದೇನೆ. ಖಾಲಿ ಕೂತ್ರೆ ತಲೆ ಬಿಸಿ. ಅಂದ್ರೆ ಕೆಲಸ ಮಾಡಬೇಕು ಅಂದ್ರೆ ನಮಗೆ ಏನಂತಾರೆ, ವರ್ಕ್ಲೆಸ್ ಮೈಂಡ್ ಇಸ್ ಡೆವಿಲ್ಸ್ ಹೌಸ್ ಅಂತ. ಹೌದು ಸರ್, ಹಾಗೆ. ಹೌದೌದು, ಕೆಲಸ ಇಲ್ಲದೆ ಇದ್ರೆ ಅದೇ ತ್ರಾಸ ಆಗ್ತದೆ. ಕೆಲಸ ಒಂದಿದ್ರೆ ಬೇರೆ ಯಾವುದೇ ಯೋಚನೆ ಬರೆದಿದ್ದಕ್ಕೆ ಆರಾಮೇ ಇರ್ತೇವೆ ನಾವು. ಮತ್ತೆ ನಾಲ್ಕು ಜನರ ಜೊತೆ ಓಡಾಟ, ಬೆಳೆದಂತ ಉತ್ಪನ್ನವನ್ನು ಮಾರಾಟ ಮಾಡೋದು, ಇವೆಲ್ಲವೂ ಕೂಡ ಇರುತ್ತಲ್ಲ? ಹೌದು, ಉತ್ಪನ್ನ ಮಾರಾಟ ಅಂದ್ರೆ APMC ಹಾಕ್ತೇವೆ ನಾವು, ಯಾವುದೇ ಪ್ರೈವೇಟ್ ಇವರಿಗೆ ಕೊಡೋ ಸಂದರ್ಭ ಇರೋದಿಲ್ಲ ಅಡಿಕೆಗೆ. ಈಗ ನನ್ನ ಕೆಲಸದಲ್ಲಿ ಇರೋದ್ರಿಂದ ಬಹಳ ಖುಷಿ ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ಇವರೆಲ್ಲ ನಮ್ಮನೆಗೆ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ನಮ್ ನೆನಪಿಟ್ಕೊಳ್ತಾರೆ. ಜೀವನದಲ್ಲಿ ಇಷ್ಟೊತ್ತಿನವರಿಗೆ ಒಂದೂವರೆ ಸಾವಿರದಿಂದ 2000 ಪ್ರಧಾನ ಬಾಗ್ಲೇ ಮಾಡಿರ್ಬಹುದು ನಾವು 20 ವರ್ಷದಲ್ಲಿ, ಹಾಗೆ ಅಷ್ಟು ಜನರ ಪರಿಚಯ ಇದೆ. ಹೋದಾಗ ಪ್ರೀತಿಯಿಂದ ಕರೆದು ಚಾ ಕೊಡ್ತಾರೆ, ಊಟ ಹಾಕ್ತಾರೆ, ಹಾಗಿರೋದ್ರಿಂದ ನಮ್ಗೆ ಅದೇ ಬಹಳ ತೃಪ್ತಿ ಅಂತ ಅನಿಸ್ತದೆ. ಒಂದು ಮುಖ್ಯ ದ್ವಾರವನ್ನ ಕೆತ್ತನೆ ಮಾಡಬೇಕು ಅಂದಾಗ ಎಷ್ಟು ದಿನ ಬೇಕಾಗುತ್ತೆ ನಿಮಗೆಲ್ಲ? ಮುಖ್ಯ ದ್ವಾರವನ್ನು ಮಾಡ್ಬೇಕಂದ್ರೆ ಒಂದು ಉತ್ತಮವಾದ ಕೆಲಸ ಮಾಡ್ಬೇಕಂದ್ರೆ ಅದಷ್ಟು ಎಲ್ಲ ಸೇರಿ ಒಂದು 15 ಬೇಕು, ಒಂದು ಬಾಗ್ಲಿಗೆ ಸೆಟ್ಟಿಗೆ ಗದ ಚೌಕಟ್ಟು ಎಲ್ಲ ಸೇರಿ. ಅದಕ್ಕೆ ಬೇಕಾದಂತ ಈಗ ವುಡ್ ಸಿಗುತ್ತೆ ನಿಮಗೆ, ಅದನ್ನ ಅವರೇ ತಂದ್ಕೊಡ್ತಾರೆ, ಅದು ಗುಣಮಟ್ಟ ಬೇಡದಂತ ಎಲ್ಲಾ ಇದರಲ್ಲಿ ಬರುತ್ತೆ, ಆ ರೀತಿ ಕೆತ್ತನೆ ತರಬಹುದು ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ ನಮಗೆ. ಹೆಚ್ಚಿನ ಪಕ್ಷ ಜನ ಏನ್ ಮಾಡ್ತಾರೆ, ಕಟ್ಟಿಗೆಯನ್ನು ನನ್ನ ಹತ್ರ ಖರೀದಿ ಮಾಡ್ಲಿಕ್ಕೆ ಹೇಳ್ತಾರೆ. ನಾನು ನನ್ನ ಹತ್ರದ ಸ್ವಾಮಿಲಿ ಹೋಗಿ ಅದನ್ನು ಖರೀದಿ ಮಾಡಿ ಉತ್ತಮ ಗುಣಮಟ್ಟದ್ದೇ ಖರೀದಿ ಮಾಡಿ ಅವರಿಗೆ ಮನೆ ಬಾಗಿಲವರೆಗೆ ತಗೊಂಡುಕೊಂಡು ಹೋಗೋದವರೆಗೂ ನಂದೇ ಜವಾಬ್ದಾರಿಯಿಂದ ಮಾಡ್ಕೊಡ್ತೇನೆ. ಅದಕ್ಕೆ ಪಾಸು ಮತ್ತು ಬಿಲ್ ವಗೇರೆ ಮಿಲ್ಲಲ್ಲೇ ಕೊಡ್ತಾರೆ. ಹಾಗಿರೋದ್ರಿಂದ ಏನೇ ಸಮಸ್ಯೆ ಆಗೋದಿಲ್ಲ. ಇಡೀ ದೇಶದಲ್ಲಿ ಯಾವುದೇ ಕೃಷಿ ಮತ್ತು ಮರದ ಕೆತ್ತನೆ ಕೆಲಸ. ಮುಂಡುಗೋಡದ ಗಣೇಶ್ ಎಂ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ ಬಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಶ್ರೀಲಂಕಾ ಹಾಗೂ ಅಫ್ಘಾನಿಸ್ತಾನ ತಂಡಗಳ ನಡುವೆ ದುಬೈಯಲ್ಲಿ ನಡೆಯಲಿರುವ ಏಷ್ಯಾ ಕಪ್ 2022 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ. ಏಷ್ಯಾ ಕಪ್ ಜೊ ಬಹುತ್ ಬಡಿ ದಾವತ್ ಜೆ ಮಾನಿ ಜಾತಿ ಅಭಿ ಆಜ ಕ್ಯಾಚ ದೇಖ ರೇ ಎಪಿಟೈಜರ್ ಹೈ ಶುರುವಾತ್ ಆಪೇ ಪಕೋಡೆ ಮಂಗಾಯೆ ಖಾನಾ ಜೊ ಕಲ್ ಆಯ್ಗಾ ಪೂರಿ ದಾವತ್ ಕಲ್ ಲೇಗೆ. जी भाइयों, प्यार वो जो परवान चढ़े, प्यार वो जो सबको प्रेरणा दे, प्यार वो जिसमें त्याग की भावना हो. बेगरज प्यार ने ही लोगों के दिलों को छुआ है, दुश्मनों के दिलों में घर बनाया है, गैरों को अपना बनाया है. ऐसी ही मेरी फिल्म साजे मीना स्वागन के गीत से प्रेरणा मिलती है. मधुबन खुशबू देता है, सागर सावन देता है, जीना उसका जीना है, जो औरों को जीवन देता है. मधुबन खुशबू देता है. ಚಲ್ತಿ फौजी भाइयों, आपने अभी थोड़ी देर पहले एक गाना सुना, बरखा रानी जरा जम के बरसो। उस गीत में प्रेमी ने चाहा था ये पल ना बीते। आप हमारे प्रोग्राम सुन रहे हैं विविध भारती से। जो गीत अब मैं आपको सुनाने जा रहा हूं वो मेरी फिल्म ओ बेवफा से है, लेकिन बात तो उसमें भी बरसात की ही है, लेकिन उसका पहलू बदल गया। वो यूं कि जिसे आप जी जान से प्यार करें, अगर वही आपको बेवफा समझे, आप पर इल्जाम लगाए, तो दिल टूटना स्वाभाविक है। और टूटे दिल से कई बार दुआ निकलती है तो कई बार ऐसी सदा भी निकलती है। कुछ ना रहे भाई। हमारे प्रोग्राम सुन रहे हैं विविध भारती से।